ಈ ಬದುಕಿಗೆ ಒಂದು ಗುಣಮಟ್ಟದ ಆಹಾರವನ್ನ ತಗೋಬೇಕು. ಜೊತೆಗೆ ಕೃಷಿಯಲ್ಲಿ ತೊಡಗಿರುವಂತಹ ರೈತ ಬಾಂಧವರು ಪೌಷ್ಟಿಕ ಆಹಾರ ಆಗಿರ್ಬೋದು ಮತ್ತೆ ಒಳ್ಳೆಯ ಗುಣಮಟ್ಟ ಆಹಾರವನ್ನ ಪಡ್ಕೋಬೇಕು ಎಂಬಂತಹ ಒಂದು ವಿಚಾರವನ್ನ ನಮ್ಮ ವಿಜ್ಞಾನಿಗಳು ಹೇಳ್ತಿರ್ತಾರೆ. ಮುಖ್ಯವಾಗಿ ಉತ್ಪಾದನಾ ಒಂದು ಶಕ್ತಿಯ ಮೇಲೆ ಅಂತಂದ್ರೆ ನಮ್ಮ ಆಹಾರ ಉತ್ಪಾದನೆ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ದಕ್ಷತೆ ಉಂಟಾಗಬೇಕಪ್ಪ ಅಂತಂದ್ರೆ ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ಸೇವಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮ್ಮ ರೈತ ಬಾಂಧವರಾಗಿರ್ಬೋದು ಅಥವಾ ನಗರವಾಸಿಗಳಾಗಿರ್ಬೋದು ಎಂತಹ ಒಂದು ಆಹಾರವನ್ನ ತಗೋಬೇಕಾಗ್ತದೆ, ಹೇಗೆ ಆಹಾರದ ರೂಢಿಯನ್ನ ಕರಗತ ಮಾಡಿಕೊಂಡ್ರೆ ಒಳ್ಳೆಯ ಬದುಕನ್ನ ನಡೆಸಬಹುದು ಎಂಬಂತಹ ಒಂದು ವಿಚಾರವನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಗರಿ ಕೃಷಿ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣಾ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಿಲ್ಪಾ ಹೆಚ್ ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೊದಲಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ನಮ್ಮೆಲ್ಲ ರೈತ ಮಹಿಳೆಯರ ಪರವಾಗಿ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ ಮೇಡಮ್. ಎಲ್ಲ ಕೇಳುಗರಿಗೂ ನಮಸ್ಕಾರ. ಹೇಳಿ, ಈಗ ಆರೋಗ್ಯ ಎಲ್ಲರೂ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವಂಥದ್ದು, ಸಣ್ಣವರಿಂದ ವಯೋವೃದ್ಧವರೆಗೆ ಕೂಡ ಒಳ್ಳೆಯ ಬದುಕನ್ನ ನಡೆಸಬೇಕು, ಒಳ್ಳೆಯ ಆಹಾರವನ್ನು ತಿನ್ನಬೇಕು, ಒಳ್ಳೆ ಒಳ್ಳೆಯ ಹಣ್ಣುಗಳನ್ನ ಸೇವಿಸಬೇಕು ಅಂತ ಒಂದು ವಿಚಾರವನ್ನ ನಾವು ಹೇಳ್ತಿರ್ತೀವಿ. ಏನಿದು ಆಹಾರ, ಎಂತಹ ಆಹಾರವನ್ನು ನಾವು ಸೇವಿಸಿದ್ರೆ ಕೆಲವೊಬ್ಬರು ವಿಚಾರ ಮಾಡ್ತಿರ್ತಾರೆ, ಹೊಟ್ಟೆ ತುಂಬಿದ್ರೆ ಸಾಕಪ್ಪ ನಡೀತದೆ, ಈ ಕೆಲಸ ಮಾಡಕ್ ಸಾಕಪ್ಪ ಅಂತಂದ್ಬಿಟ್ಟು, ಆದ್ರೆ ನಾವು ಕ್ಯಾಲೋರಿ ವಿಚಾರವನ್ನ ತೆಗೆದುಕೊಂಡಾಗ ಅಥವಾ ನಮ್ಮ ಒಂದು ಬ್ಯಾಲೆನ್ಸ್ ಲೈಫ್ಗೆ ಒಂದು ಆರೋಗ್ಯಕರವಾದಂತಹ ಒಂದು ಆಹಾರ ಬೇಕು ಅಂತ ಹೇಳ್ತಾರೆ. ಈ ಮುಖ್ಯವಾಗಿ ಆಹಾರ ಅಂದ್ರೆ ಏನು? ನೀವು ಸರಿಯಾಗಿ ಹೇಳಿದ್ರಿ, ಇಲ್ಲಿ ಬದುಕೋದಕ್ಕಾಗಿ ತಿನ್ನುವುದು ಅನ್ನೋ ಒಂದು ಮೊದಲಿಂದ ನಾವು ತಿಳ್ಕೊಂಡು ಬಂದಿರತಕ್ಕಂಥದ್ದು, ನಾವು ಜೀವನ ಮಾಡಬೇಕು ಅಥವಾ ಜೀವಿಸಿ ಇರಬೇಕು ಅನ್ನೋದಕ್ಕೆ ನಾವು ಆಹಾರ ತಿನ್ಬೇಕು ಅನ್ನೋದು ಎಲ್ಲರೂ ಅನ್ಕೊಂಡಿರೋದು. ಆದರೆ ಇತ್ತೀಚೆಗೆ ಅಂದ್ರೆ ಮೊದಲು ನಾವು ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ, ಆದ್ರೆ ಇತ್ತೀಚಿನ ದಿನಗಳು ನಾವು ನ್ಯೂಟ್ರಿಷನ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀವಿ, ಪೋಷಣ ಭದ್ರತೆ ಅಂತ ಹೇಳ್ತಾ ಇದ್ದೀವಿ. ಆಹಾರ ಭದ್ರತೆಯಿಂದ ಮುಖ್ಯವಾಗಿ ಈಗ ಪೌಷ್ಟಿಕಾಂಶಗಳ ಭದ್ರತೆ. ಹೌದು, ಈಗ ನಾವು ಪೋಷಣಾ ಭದ್ರತೆಗೆ ಹೆಚ್ಚಿನ ಆದ್ಯತೆನ ಕೊಡಬೇಕಾಗಿದೆ. ಯಾಕೆ ಅನ್ನೋ ಒಂದು ವಿಚಾರವನ್ನು ಸಹ ನಾವಿಲ್ಲಿ ಪ್ರಸ್ತಾಪ ಮಾಡೋಣ. ಇಲ್ಲಿ ಆಹಾರ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಆಹಾರ ಅಂದ್ರೆ ನಾವು ತಿಂತಕ್ಕಂಥ ಆಹಾರ, ಅದು ನಮಗೆ ಪೋಷಣೆಯನ್ನು ಒದಗಿಸಬೇಕು, ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿರ್ಬೇಕು, ಇದನ್ನ ನಾವು ಆಹಾರ ಅಂತ ಹೇಳ್ತೀವಿ. ಇದು ನಾವು ಪ್ಲಾಂಟ್ ಒರಿಜಿನ್ ಅಂದ್ರೆ ಸಸ್ಯ ಮೂಲದ್ದಾಗಿರಬಹುದು ಅಥವಾ ಪ್ರಾಣಿ ಮೂಲದ್ದಾಗಿರಬಹುದು, ಯಾವುದೇ ಮೂಲದಿಂದ ಬಂದರೂ ಸಹ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಒಂದು ಪೋಷಣೆಯನ್ನು ಒದಗಿಸತಕ್ಕಂಥದ್ದನ್ನ ನಾವು ಆಹಾರ ಅಂತ ಹೇಳ್ತೀವಿ. ಜೊತೆಗೆ ಇದು ನಮಗೆ ಹಲವಾರು ಪೋಷಕಾಂಶಗಳನ್ನು ಕೊಡ್ತೀವಿ. ಇಲ್ಲಿ ನಾವು ಬರೀ ಕ್ಯಾಲೋರೀಸ್ ಅಲ್ಲ, ಬರೀ ಶಕ್ತಿ ಅಲ್ಲ, ಇಲ್ಲಿ ನಾವು ಹಲವಾರು ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗತ್ತೆ. ಆಹಾರ ಅಂದ ತಕ್ಷಣ ನಮಗೆ ಆಹಾರದಲ್ಲಿ ವಿಭಾಗಗಳನ್ನ ಮಾಡ್ತೀವಿ. ನಾವು ನಮ್ಮ ಒಂದು ತಟ್ಟೆನ ನೆನೆಸ್ಕೊಂಡ್ರೆ, ಈಗ ನಾವು ರೈತ ಬಾಂಧವರು ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ನೀವೊಂದು ಖಾನಾವಳಿ ಊಟಕ್ಕೆ ಹೋಗ್ತೀರಾ, ಊಟಕ್ಕೆ ಹೋದಾಗ ನಾವು ತಟ್ಟೆಯಲ್ಲಿ ಏನೇನು ಕಾಣಿಸ್ತೀವಿ, ಏನೇನು ಅಂತಂದ್ರೆ ನಾವು ರೊಟ್ಟಿ ನೋಡ್ತೀವಿ, ಚಪಾತಿ ನೋಡ್ತೀವಿ, ಅಥವಾ ಅನ್ನ ನೋಡ್ತೀವಿ, ಜೊತೆಗೆ ತರಕಾರಿಗಳು ಇರಬಹುದು, ಹಸಿ ತರಕಾರಿಗಳಿರ್ಬೋದು, ಕಾಳಿನ ಪಲ್ಯ ಇರ್ಬೋದು, ಮೊಸರು ಇರ್ಬೋದು, ಈ ರೀತಿ ಹಲವಾರು ಆಹಾರದ ವಿಧಗಳನ್ನ ನೀವು ನೋಡ್ತೀರಿ. ಇದಕ್ಕೆ ನಾವೇನ್ ಹೇಳ್ತೀವಿ, ಬ್ಯಾಲೆನ್ಸ್ಡ್ ತಟ್ಟೆ ಅಥವಾ ಸಮತೋಲನವಾದಂತಹ ತಟ್ಟೆ ಅಂತ ಹೇಳ್ತೀವಿ. ಪರಿಪೂರ್ಣ ಆಹಾರ ಅಂತಂದು ಹೇಳ್ಬಹುದು. ಹೇಗೆ ನಾವು ನಮ್ಮ ತಟ್ಟೆಯನ್ನ ಪರಿಪೂರ್ಣವಾಗಿ ಮಾಡ್ಕೋಬಹುದು ಅಂತಂದ್ರೆ, ಇಲ್ಲಿ ನಾವು ಆಹಾರವನ್ನ ಒಂದು ICMR ಪ್ರಕಾರ 5 ಗುಂಪುಗಳಾಗಿ ಮಾಡ್ತೀವಿ. ಮೊದಲನೆಯದ್ದು ಏಕದಳ ಧಾನ್ಯಗಳು ಹಾಗೂ ದ್ವಿದಳ ಧಾನ್ಯಗಳು, ಮತ್ತು ನಂತರ ಬರೋದು ಹಣ್ಣು ಮತ್ತು ತರಕಾರಿಗಳು, ಹಾಗೇನೆ ಹಾಲು, ಮೊಸರು, ಮಜ್ಜಿಗೆ, ಮಾಂಸಾಹಾರ, ಮೊಟ್ಟೆ, ಇದೊಂದು ಗುಂಪನ್ನ ಮಾಡ್ತೀವಿ. ಹಾಗೆ ಎಣ್ಣೆ ಅಂಶ ಮತ್ತು ಸಕ್ಕರೆ ಅಂಶನ ಮತ್ತೊಂದು ಗುಂಪಾಗಿ ಮಾಡ್ತೀವಿ. ಇದು ಆಹಾರದ 5 ಗುಂಪುಗಳು ಅಂತ ಹೇಳ್ತೀವಿ. ಈ ಎಲ್ಲ ಆಹಾರದ 5 ಗುಂಪುಗಳು ಸಹ ನಮ್ಮ ತಟ್ಟೆಯಲ್ಲಿ ಬಂದಾಗ ಮಾತ್ರ ನಮ್ಮ ತಟ್ಟೆ ಪರಿಪೂರ್ಣ ಅಥವಾ ಸಮತೋಲನವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಇದು ಪರಿಪೂರ್ಣವಾಗಿ ಇರಬೇಕು ಅಂತಂದ್ರೆ ಇಲ್ಲಿ ಇಂಬ್ಯಾಲೆನ್ಸ್ ಆಗಬಾರದು. ಅಂದ್ರೆ ಏಕದಳ ಧಾನ್ಯ ಜಾಸ್ತಿ, ದ್ವಿದಳ ಧಾನ್ಯ ಕಮ್ಮಿ, ಅಥವಾ ತರಕಾರಿ ಜಾಸ್ತಿ, ಹಣ್ಣು ಕಮ್ಮಿ, ಈ ತರದ್ದಲ್ಲ. ಇದಕ್ಕಾಗಿನೇ ಒಂದು ಸಿಸ್ಟಮ್ ಮಾಡಲಾಗಿದೆ. ಆ ಸಿಸ್ಟಮ್ ಏನು ಅಂತಂದ್ರೆ ಒಂದು ಫುಡ್ ಪಿರಾಮಿಡ್ ಅಂತ ಹೇಳಿ. ಯಾವುದೇ ಒಂದು ಉದಾಹರಣೆಗೆ ಹಣ್ಣು ತಿನ್ಬೇಕಪ್ಪ ಅಂತಂದ್ರೆ ಮುಂಜಾನೆ ಸಾಯಂಕಾಲ ಹಣ್ಣು ತಿನ್ನೋದೇ ಅಲ್ಲ. ಈಗ ಕೆಲವೊಬ್ರು ತೂಕ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಜ್ಯೂಸ್ ಡಯಟ್ ಅಂತ ಮಾಡ್ತಾರೆ, ಬರೀ ಇಡೀ ದಿನ ಜ್ಯೂಸ್ ಅನ್ನ ತಗೊಂಡ್ಬಿಟ್ಟು. ಸೊ ಅದು ಸಮತೋಲನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಅಂದಾಗ ಅಲ್ಲಿ ಪ್ರಮಾಣನೂ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನಾನೇನು ಹೇಳಿದೆ ಆಹಾರದ 5 ಗುಂಪುಗಳು ಅಂತ, ಆ 5 ಗುಂಪುಗಳ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಫುಡ್ ಪಿರಾಮಿಡ್ ಅಂತ ಹೇಳಿ ನಮ್ಮ ICMR ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅವರು ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ಒಂದು 4 ತಿಂಗಳ ಹಿಂದಷ್ಟೇ ಈ ಫುಡ್ ಪಿರಾಮಿಡ್ ಅಲ್ಲಿ, ಈ ಫುಡ್ ಪಿರಾಮಿಡ್ ಏನ್ ಹೇಳುತ್ತೆ ಅಂದ್ರೆ ಕೆಳಗಿನ ಭಾಗ ಅಂದ್ರೆ ಪಿರಾಮಿಡ್ ಅಲ್ಲಿ 4 ಭಾಗಗಳಾಗಿ ಮಾಡಲಾಗುತ್ತೆ. ಆ 4 ಭಾಗಗಳಲ್ಲಿ ಕೆಳಗಡೆ ಭಾಗ ಏನಿದೆ, ಸೀರಿಯಲ್ಸ್ ಮತ್ತು ಪಲ್ಸಸ್ ಅಂದ್ರೆ ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳನ್ನೇ ಅತಿ ಹೆಚ್ಚು ನಮ್ಮ ತಟ್ಟೆಯಲ್ಲಿ ಇರಬೇಕು ಅನ್ನೋದನ್ನ ಅದು ಸೂಚಿಸುತ್ತೆ. ಅದ್ರ ನಂತರ ಬರೋದು ಹಣ್ಣು ತರಕಾರಿ, ಅದ್ರ ನಂತರ ಬರೋದು ಮಾಂಸಾಹಾರ ಮತ್ತು ಹಾಲು ಮೊಸರು, ಅದ್ರ ನಂತರ ಬರೋದು ಎಣ್ಣೆ ಮತ್ತು ಸಕ್ಕರೆ ಅಂತ ಹೇಳ್ತಿದ್ವಿ. ಆದ್ರೆ ಈಗ 4 ತಿಂಗಳ ಹಿಂದೆ ಇದನ್ನ ಬದಲಾಯಿಸಲಾಗಿದೆ. ಯಾಕೆ ಬದಲಾಯಿಸಲಾಗಿದೆ ಅಂತ ಅಂತಂದ್ರೆ ನಾವು ಹೆಚ್ಚಿನ ಗಮನವನ್ನ ಪ್ರೊಟೆಕ್ಟಿವ್ ಫುಡ್ಸ್, ಪ್ರೊಟೆಕ್ಟಿವ್ ಫುಡ್ಸ್ ಅಂದ್ರೆ ಹಣ್ಣು ತರಕಾರಿಗಳು ಏನ್ ಬರುತ್ತಲ್ಲ ಇವನ್ನ ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳ್ತೀವಿ, ಇವುಗಳನ್ನ ಜಾಸ್ತಿ ಸೇವನೆ ಮಾಡಿ, ಅದ್ರ ನಂತರ ಸೀರಿಯಲ್ಸ್ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳನ್ನ ಸೇವನೆ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನಾವು ಯಾಕೆ ಈ ಐದು ಆಹಾರದ ಗುಂಪುಗಳನ್ನ ನಾವು ನಮ್ಮ ತಟ್ಟೆಯಲ್ಲಿ ಸೇರಿಸ್ಕೋಬೇಕು ಅಂತಂದ್ರೆ, ಒಂದೊಂದು ಆಹಾರನು ಸಹ ಒಂದೊಂದು ಪೋಷಣೆಯನ್ನು ನಮಗೆ ಕೊಡುತ್ತೆ, ಪೌಷ್ಟಿಕಾಂಶನ ಕೊಡುತ್ತೆ. ನೀವು ಕೇಳಿರ್ಬಹುದು ಕ್ಯಾಲೋರೀಸ್ ಅಂತ ಹೇಳಿ. ಈಗ ಆಹಾರದ ಮುಖ್ಯವಾದಂತ ಕೆಲಸ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಒಂದನೇದು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಈಗ ಯಾವ ರೀತಿ ಒಂದು ವೆಹಿಕಲ್ ಅಥವಾ ಒಂದು ಕಾರ್ ಮೂವ್ ಆಗ್ಬೇಕಂದ್ರೆ ಪೆಟ್ರೋಲ್ ಫ್ಯೂಯಲ್, ಅದಕ್ಕೇನು ಇಂಧನ ಏನು ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್. ಅದೇ ರೀತಿ ನಮ್ಮ ದೇಹದಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕಾರ್ಯಗಳು ನಡೀತಾ ಇರುತ್ತೆ. ನಾನು ಇಷ್ಟಪಟ್ಟು ಮಾಡ್ತಕ್ಕಂತ ಕೆಲಸ ಐಚ್ಛಿಕ ಕೆಲಸ ಅಂತೀವಿ. ಅನೈಚ್ಛಿಕ ಕೆಲಸ ಅಂದ್ರೆ ನಮ್ಮ ದೇಹದ ಒಳಗಡೆ ತಂತಾನೆ ಎಲ್ಲಾ ಅಂಗಾಂಗಗಳು ಕೆಲಸ ಮಾಡ್ತಾರೆ, ಎಲ್ಲದಕ್ಕೂ ಸಹ ಶಕ್ತಿ ಬೇಕಾಗಿರುತ್ತೆ. ಆ ಶಕ್ತಿ ಯಾವ್ದ್ರಿಂದ ಬರುತ್ತೆ? ನಾವು ತಿಂತಕ್ಕಂತ ಆಹಾರದಿಂದ. ಈ ಶಕ್ತಿಯನ್ನು ಕೊಡ್ತಕ್ಕಂತ ಆಹಾರಗಳನ್ನ ನಾವು ಕ್ಯಾಲೋರೀಡ್ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟಗಳು, ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಸಸಾರಜನಕ ಅಂತ ಹೇಳ್ತೀವಿ, ಫ್ಯಾಟ್ಸ್ ಅಂತ ಹೇಳ್ತೀವಿ. ಇವು ಮೂರು ಪೋಷಕಾಂಶಗಳು ಏನಿದೆ ನಮ್ಗೆ ಈ ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸ ಮಾಡಿದ್ರೆ, ಎರಡನೇ ಕೆಲಸ ಆಹಾರದ ಏನು ಅಂತಂದ್ರೆ ಇವು ನಮಗೆ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಿ, ದೇಹದ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಅದರಲ್ಲೂ ನಮ್ಮ ಬೆಳವಣಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಮಗು ತಾಯಿ ಹೊಟ್ಟೆ ಒಳಗಡೆ ಮೊದಲನೇ ದಿನ ಏನದು ಕನ್ಸೆಪ್ಷನ್ ಅಂತ ಹೇಳ್ತೀವಿ, ಆ ಮೊದಲನೇ ದಿನನೇ ಆ ಮಗುವಿನ ಬೆಳವಣಿಗೆ ಶುರುವಾಗುತ್ತೆ. ಇದು ನಮಗೆ 18-19 ವರ್ಷದವರೆಗೂ ಬೆಳವಣಿಗೆ ಇರುತ್ತೆ. ತದನಂತರ ನಮಗೆ ಆಹಾರ ಬೇಕಾಗುತ್ತೆ, ಅದನ್ನ ನಮ್ಮ ದೇಹನ ಕಾಪಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ಜೀವಕೋಶಗಳು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಅವುಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಪ್ರೋಟೀನ್ಸ್ ಅಂತ ಏನ್ ಹೇಳ್ತೀವಿ ಅವು ಬೇಕಾಗಿ ಸಸಾರಜನಕಗಳು. ಅವು ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ನೋಡಿದಾಗ, ನಾವು ಪಲ್ಸಸ್ ಅಂದ್ರೆ ಕಾಳುಗಳು, ಬೇಳೆಕಾಳು, ನಾವೇನು ಕಡಲೆ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಇಂಥ ಕಾಳುಗಳಲ್ಲಿ ನಮ್ಗೆ ಈ ಸಸಾರಜನಕ ಸಿಗುತ್ತೆ, ಅತಿ ಇಂಪಾರ್ಟೆಂಟ್ ಆಗಿರತಂತ ಪೋಷಕಾಂಶ. ಮತ್ತೆ ಅದರಲ್ಲೂ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವಂತ ತಾಯಂದಿರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತ ಪೋಷಕಾಂಶ ಅಂತ ಹೇಳ್ಬೋದು. ಹಾಗೇನೆ ನಾವು ಪ್ರೊಟೆಕ್ಷನ್ ಮಾಡುತ್ತೆ ಈ ಆಹಾರ ನಮಗೆ. ಪ್ರೊಟೆಕ್ಷನ್ ಅಂದ್ರೆ ಏನು? ಇಮ್ಯುನಿಟಿ ಕೊಡ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆಹಾರ ಆಗಿದೆ. ಸೊ ಈ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತ ನೋಡಿದಾಗ, ಹಣ್ಣು ತರಕಾರಿಗಳು ನಮ್ಮನ್ನ ರೋಗದಿಂದ ಮುಕ್ತವಾಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅವುಗಳಲ್ಲಿ ಏನು ಅಂಶಗಳಿರುತ್ತೆ ಅಂತ ನೋಡಿದಾಗ, ವಿಟಮಿನ್ಸ್ ಅಂತ ಕೇಳಿರ್ಬೋದು, ಮಿನರಲ್ಸ್ ಅಂತ ಕೇಳಿರ್ಬೋದು, ಇವುಗಳು ನಮ್ಗೆ ರೋಗ ನಿರೋಧಕ ಶಕ್ತಿನ ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಇವೆಲ್ಲ ಆಹಾರದ ಅಂಶಗಳು ನಮ್ಮ ತಟ್ಟೆಯಲ್ಲಿ ಇದ್ದಾಗ ಮಾತ್ರ ಇದು ಪರಿಪೂರ್ಣವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಆರೋಗ್ಯವಂತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ತಾವು ಹೇಳಿದಂಗೆ ಈ ನಾಲ್ಕು ಭಾಗಗಳನ್ನ ಮಾಡಿದಾಗ ಸಮತೋಲನ, ಒಂದು ನಿಯಮಿತವಾಗಿ ನಾವು ಎಲ್ಲಾ ಆಹಾರದ ಕಾಂಪೋನೆಂಟ್ ಗಳನ್ನ ಬಳಸ್ತಾ ಇರಬೇಕು. ಕೇವಲ ಒಂದೇ ದಿನಕ್ಕೆ ಅದು ಸೀಮಿತ ಆಗಬಾರದು. ಮುಖ್ಯವಾಗಿ ಅದು ಪ್ರಕ್ರಿಯೆಗೆ, ದಿನನಿತ್ಯನೂ ಕೂಡ ನಾವು ಹಣ್ಣು ತರಕಾರಿ, ನಮ್ಮ ಮಾಂಸಾಹಾರ ಆಗಿರುವುದು, ಬೇರೆ ಬೇರೆ ನಮ್ಮ ಅಭಿರುಚಿಗೆ ತಕ್ಕಂತೆ ಈ ಒಂದು ಆಹಾರವನ್ನು ಬಳಕೆ ಮಾಡಿದ್ರೆ ಒಂದು ಬ್ಯಾಲೆನ್ಸ್ ಫುಡ್ ಅನ್ನ ನಾವು ಕಾಯ್ದುಕೊಳ್ಳಿಕ್ ಸಾಧ್ಯ ಆಗ್ತದೆ. ಈಗ ಉದಾಹರಣೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಮಹಿಳೆಯರು, ಈಗ ನಾವು ನೋಡ್ತಿರ್ತೀವಿ ಅಲ್ಲಲ್ಲಿ ಕೂಲಿ ಮಾಡುವಂತವರು ಕೇವಲ ಅನ್ನ ಬೆಳೆಯನ್ನ ಮಾತ್ರ ಬಳಸ್ತಾರೆ, ಅವರಿಗೆ ಹೇಗೆ ಸಮತೋಲನ, ಅದು ದುಡಿಯುವಂತಹ ಒಂದು ಸಾಮರ್ಥ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಹೌದು, ಖಂಡಿತ. ಇಲ್ಲಿ ನಾವು RDE ಅಂತ ಹೇಳ್ತೀವಿ, ರೆಕಮೆಂಡೆಡ್ ಡೈಟರಿ ಅಲೋವೆನ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಭಾರತೀಯರಿಗಾಗಿನೇ ICMR ಮತ್ತು NIN ಅಂತ ಏನ್ ಹೇಳ್ತೀವಿ, ಇವೆರಡು ಇನ್ಸ್ಟಿಟ್ಯೂಟ್ಸ್ ಸೇರ್ಬಿಟ್ಟು ಈಗ ಅವರ ವಯಸ್ಸು, ಅವರ ಲಿಂಗ ಮತ್ತು ಏನು ಎತ್ತರ ತೂಕ ಇವುಗಳ ಆಧಾರದ ಮೇಲೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ತಗೋಬೇಕು. ಉದಾಹರಣೆಗೆ ಒಬ್ಬ ಅಡಲ್ಟ್ ಮ್ಯಾನ್ ಅಂದ್ರೆ ಒಬ್ಬ ವಯಸ್ಕ ಮನುಷ್ಯ ಏನಿದ್ದಾನೆ, ಅವನು 2060 ಕಿಲೋ ಕ್ಯಾಲರೀಸ್ ಅಷ್ಟು ಕ್ಯಾಲೋರೀಸ್ ಅನ್ನ ಅಂದ್ರೆ ಶಕ್ತಿ ಕೊಡ್ತಕ್ಕಂಥ ಆಹಾರ ತಗೋಬೇಕು. ಪ್ರೋಟೀನ್ಸ್ ಅಂತ ಬಂದಾಗ ಅವನ ಬಾಡಿ ತೂಕ ಅಂದ್ರೆ ಈಗ 60 kg ಇದ್ದಾನೆ ಅಂದ್ರೆ 60 g ಪ್ರೋಟೀನ್ ತಗೋಬೇಕು. ಈ ರೀತಿ ಬೇರೆ ಬೇರೆ ಪೋಷಕಾಂಶಗಳಿಗೂ ಸಹ ರೆಕಮೆಂಡೇಶನ್ ಇರುತ್ತೆ. ಅದನ್ನ ನಾವು ಇಲ್ಲಿ ನಮ್ಮ ಕಾರ್ಯ ಚಟುವಟಿಕೆಗೂ ತಕ್ಕ ಹಾಗೂ ನಮ್ಮ ಪೋಷಕಾಂಶಗಳ ಅಗತ್ಯತೆ ಬದಲಾಗುತ್ತೆ. ಬರೀ ನಮ್ಮ ಲಿಂಗ ಮತ್ತು ನಮ್ಮ ವಯಸ್ಸು ಮಾತ್ರ ಅಲ್ಲ, ಅಂದ್ರೆ ಇಲ್ಲಿ ನಾವು ಮೂರು ಕ್ಯಾಟಗರಿ ಮಾಡ್ತೀವಿ. ಮೂರು ಕ್ಯಾಟಗರಿ ಏನು ಅಂತಂದ್ರೆ, ಸೆಡೆಂಟ್ರಿ ವರ್ಕರ್ ಕುಳಿತು ಕೆಲಸ ಮಾಡ್ತಕ್ಕಂಥದ್ದು, ಆಫೀಸ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರು, ಎಂಜಿನಿಯರ್ಸ್ ಇರಬಹುದು ಆಫೀಸ್ ಅಲ್ಲಿ ಕೆಲಸ ಮಾಡೋರು. ಎರಡನೇದು ಮಾಡರೇಟ್ ವರ್ಕರ್, ಸ್ವಲ್ಪ ಈಗ ಟೇಲರ್ಸ್ ಇರಬಹುದು, ಸ್ವಲ್ಪ ಹೆವಿ ಕೆಲಸ, ಫಿಸಿಕಲ್ ದೈಹಿಕವಾಗಿ ಶ್ರಮ ಇರತಕ್ಕಂಥದ್ದು. ಮೂರನೇದು ಹೆವಿ ವರ್ಕರ್ಸ್ ಅಂತ ಹೇಳ್ತೀವಿ, ಶ್ರಮಜೀವಿಗಳು, ಈಗ ಹೊಲದಲ್ಲಿ ಕೆಲಸ ಮಾಡೋರು ಇರಬಹುದು, ಕೂಲಿ ಕೆಲಸ ಮಾಡೋರು ಇರಬಹುದು, ಇವರೆಲ್ಲ ನಾವು ಹೆವಿ ವರ್ಕರ್ಸ್ ಅಂತ ಹೇಳ್ತೀವಿ. ಸೊ ಇವ್ರಿಗೆ ಈಗ ನಾವು ಒಬ್ಬ ಸೆಡೆಂಟ್ರಿ ಮ್ಯಾನಿಗೆ ಅಂದ್ರೆ ಕುಳಿತು ಕೆಲಸ ಮಾಡೋನಿಗೆ 2060 kcal ಬೇಕಂದ್ರೆ, ಈ ಶ್ರಮ ಜೀವಿಗೆ 1000 ಜಾಸ್ತಿ ಕ್ಯಾಲೋರೀಸ್ ಬೇಕಾಗುತ್ತೆ. ಅವನ ಪೋಷಕಾಂಶಗಳ ಅಗತ್ಯತೆ ಇನ್ನೂ ಹೆಚ್ಚಾಗುತ್ತೆ, ಒಂದು ಪಟ್ಟು ಹೆಚ್ಚಾಗುತ್ತೆ. ಆದ್ರೆ ಏನಾಗ್ತಾ ಇದೆ, ನಮ್ಮಲ್ಲಿ ನಾವು ಅಗತ್ಯತೆ ಹೆಚ್ಚಿದೆ ಆದ್ರೆ ಕನ್ಸಂಪ್ಷನ್ ಅಂತ ಏನ್ ಹೇಳ್ತೀವಿ, ಬಳಕೆ ಕಡಿಮೆ ಇದೆ. ಹಾಗಾಗಿ ಏನಾಗ್ತದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅಸಮತೋಲನ ಅಂತ ಹೇಳ್ತೇವೆ. ಅಸಮತೋಲನ ಆದಾಗ ಇಕ್ವಿಲಿಬ್ರಿಯಂ, ಎನರ್ಜಿ ಇಕ್ವಿಲಿಬ್ರಿಯಂ ಆಗ್ತಾ ಇಲ್ಲ. ಇಲ್ಲಿ ನಾವು ಕೆಲಸ ಹೆಚ್ಚಿಗೆ ತಿನ್ನೋದು ಕಡಿಮೆ ಆದಾಗ ತೂಕ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಅಲ್ಲಿ ನಾವು ಅಂಡರ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾಗಿ ಇರುವಂತದ್ದು, ನಮ್ಮಲ್ಲಿ ಅಪೌಷ್ಟಿಕತೆ ಇರುವಂತದ್ದು, ಈಗ ಮಹಿಳೆ ಮತ್ತು ಗರ್ಭಿಣಿ ತಾಯಿಂದರಲ್ಲಿ ಈ ರಕ್ತಹೀನತೆ ಏನಂತದ್ದು, ಇದು ಬಹಳ ಕಂಡು ಬರ್ತಾ ಇದೆ. ಇದಕ್ಕೇನು ಕಾರಣ, ಪರಿಹಾರ ಅಂತ ಹೇಳ್ತೀರಿ? ಹೌದು. ಸೊ ಈ ಇಂಬ್ಯಾಲೆನ್ಸ್ ಏನಿದೆ, ನಾನೀಗ ಹೇಳ್ದಾಗೆ ನಮ್ಮ ಭಾರತ ಬರೀ ಅಪೌಷ್ಟಿಕತೆ ಅಂದ್ರೆ ಕಡಿಮೆ ಆಹಾರ ತಿನ್ನೋದ್ರಿಂದ ಅಪೌಷ್ಟಿಕತೆಯನ್ನ ಅನುಭವಿಸ್ತಾ ಇಲ್ಲ. ಇಲ್ಲಿ ಒಂದು ಸೆಕ್ಷನ್ ಆ ತರ ಆದ್ರೆ, ಒಂದು ಜನ ಆ ತರ ಆದ್ರೆ, ಇನ್ನೊಂದು ಕಡೆ ಏನಾಗ್ತದೆ, ನಾವು ಮೆಟ್ರೋ ಸಿಟಿಗಳಲ್ಲೆಲ್ಲ ನೋಡಿದಾಗ ಫಿಸಿಕಲ್ ಆಕ್ಟಿವ್ ಇಲ್ಲ, ಬಟ್ ಅವರಲ್ಲಿ ಇನ್ಕಮ್ ಜಾಸ್ತಿ ಇದೆ. ಅವ್ರು ತಿಂತಕ್ಕಂತ ಆಹಾರ ಪ್ರೊಟೆಕ್ಟಿವ್ ಫುಡ್ಸ್ ತಿಂತ ಇಲ್ಲ, ಅವರು ಬರೀ ಎನರ್ಜಿ ಕೊಡ್ತಕ್ಕಂತ ಫುಡ್ಗಳು ಮತ್ತು ಜಂಕ್ ಫುಡ್ಸ್ಗಳು, ಆ ತರದ ಫುಡ್ಸ್ ಅನ್ನ ತಗೊಂಡು ಅವರು ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ. ಒಬೆಸಿಟಿ ಅನ್ನೋ ಒಂದು ತೊಂದರೆ ಇಲ್ಲಿ ನಮ್ಮಲ್ಲಿ ಬಡ ಜನರು ಅಥವಾ ಕೂಲಿ ಕಾರ್ಮಿಕರು, ನಮ್ಮ ಹೆಣ್ಮಕ್ಳು ಇವರೆಲ್ಲಾನು ಕಡಿಮೆ ಆಹಾರ ತಿಂದು ಅಪೌಷ್ಟಿಕತೆಯಿಂದ, ಈ ಎರಡು ಕ್ಯಾಟಗರಿನ ನಾವು ನೋಡಬಹುದು. ಇಲ್ಲಿ ನಾವು ಮಹಿಳೆಯರು ಮತ್ತು ಗರ್ಭಿಣಿಯರು ಮತ್ತು ಪ್ರೌಢ ಮಹಿಳೆಯರು ಇಂಥವ್ರನ್ನೆಲ್ಲ ನಾವು ತಗೊಂಡಾಗ ಇಲ್ಲಿ ನಮ್ಮಲ್ಲಿ ಅನಿಮಿಯಾ ಅನ್ನೋದು ಸಾಕಷ್ಟು ರಾರಾಜಿಸ್ತಿದೆ ಅಂತ ಹೇಳ್ಬೋದು. ಸುಮಾರು 60% ನಷ್ಟು ನಮ್ಮ ದೇಶದಲ್ಲಿ ಅನಿಮಿಯಾ ಇದೆ. ಸೊ ಅನಿಮಿಯಾ ಅಂದ್ರೆ ಏನು, ರಕ್ತಹೀನತೆ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ನ ಪ್ರಮಾಣ ರಕ್ತದಲ್ಲಿ ಕಡಿಮೆ ಇರುತ್ತೆ. ಇದು ಯಾಕೆ ಈ ತೊಂದರೆ ಕಂಡು ಬರ್ತಾ ಇದೆ ಅಂತಂದ್ರೆ, ನಾವು ಸರಿಯಾದ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರತಕ್ಕಂಥ ಆಹಾರ ಸೇವನೆ ಮಾಡ್ತಾ ಇಲ್ಲ, ಶಕ್ತಿಯ ಕೊರತೆ ಇದೆ ನಮ್ಮ ಆಹಾರದಲ್ಲಿ, ಪ್ರೋಟೀನ್ನ ಕೊರತೆ ಇದೆ. ಈ ಎಲ್ಲ ತೊಂದರೆಗಳಿಂದ ನಾವು ಈ ಅನಿಮಿಯಾ ಅನ್ನೋ ಒಂದು ರೋಗಕ್ಕೆ ಎಲ್ಲರೂ ತುತ್ತಾಗ್ತಾ ಇದ್ದೀವಿ. ಈ ಅನಿಮಿಯಾಯಿಂದ ಬರೀ ರಕ್ತಹೀನತೆ ಮಾತ್ರ ಆಗೋದ್ ಅಲ್ದೇನೆ, ಮುಂದೆ ಆ ತಾಯಿ ಗರ್ಭಿಣಿ ಆಗ್ತಾಳೆ, ಇದು ಪ್ರೌಢಾವಸ್ಥೆಯಲ್ಲೇ ಶುರುವಾಗುತ್ತೆ. ಯಾವಾಗ ಹೆಣ್ಣು ಮಗು ಋತುಮತಿ ಆಗ್ತಾಳೆ ಆವಾಗಿಂದನೇ ಈ ತೊಂದರೆ ಶುರುವಾಗುತ್ತೆ. ನಾವು ಏನ್ ಮಾಡ್ತೀವಿ, ಹಳ್ಳಿಗಳಲ್ಲಿ ಗಂಡು ಮಗುವಿಗೆ ಕೊಡುವಂತ ಒಂದು ಪ್ರಾಮುಖ್ಯತೆಯನ್ನ ನಾವು ಹೆಣ್ಣು ಮಗಳಿಗೆ ಕೊಡೋದಿಲ್ಲ. ಆದ್ರೆ ನಾವು ಹೆಣ್ಣು ಮಗುವಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ, ಹೆಚ್ಚಿನ ಪೋಷಣೆ ನಾವು ಹೆಣ್ಣು ಮಗುವಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಮುಂದಿನ ಪ್ರಜೆಗಳು, ಮುಂದಿನ ಮಕ್ಕಳು, ನಾವು ಹೆಲ್ದಿ ಆಗಿರ್ಬೇಕು, ನಮ್ಮ ನಾಗರಿಕರು ಹೆಲ್ದಿ ಆಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು, ಬುದ್ಧಿವಂತರು ಆಗಿರ್ಬೇಕು, ಇವೆಲ್ಲ ಬೇಕು ಅಂತಂದ್ರೆ ನಾವು ಆ ಹೆಣ್ಣು ಮಗುವಿಗೆ ಅತಿ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಬಿಟ್ಟು ನಾವು ಕೇರ್ ಅನ್ನ ತಗೊಂಡು ಒಳ್ಳೆ ಆಹಾರಗಳನ್ನ, ಪೌಷ್ಟಿಕ ಆಹಾರ ಕೊಡಬೇಕಾಗತ್ತೆ. ಪ್ರೌಢಾವಸ್ಥೆಯಲ್ಲಿ ಶುರುವಾಗಿ ನಿಮ್ಗೆಲ್ಲ ಈಗ ಗೊತ್ತಿರ್ಬೋದು, ಪೋಷಣಾ ಅಭಿಯಾನದಲ್ಲಿ ಅಂಗನವಾಡಿಗಳೆಲ್ಲ ಕಿಶೋರಿಯರಿಗೆ, ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರು ಅದರಲ್ಲೂ ಬಾಣಂತಿ ಮಹಿಳೆಯರಿಗೆ ಆಹಾರ ಕೊಡ್ತಾರೆ. ಯಾಕೆ ಅವರಿಗೆ ಕೊಡಬೇಕು ಅಂತ ನಾವು ವಿಚಾರ ಮಾಡಿದಾಗ, ಇಲ್ಲಿ ನಾವು ಅವರು ಆರೋಗ್ಯವಂತರಾಗಿದ್ದರೆ ನಮ್ಮ ಮುಂದಿನ ಪ್ರಜೆಗಳು ಆರೋಗ್ಯವಂತರಾಗಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ತೀವಿ, ಗರ್ಭಿಣಿ ಇದ್ದಾಗ ಆ ತಾಯಿ ಹೆಚ್ಚಿನ ಆಹಾರ ತಿನ್ಬಹುದು, ಆದ್ರೆ ಬಾಣಂತಿ ಆದಾಗ ಮತ್ತೆ ಆಹಾರನ ಕಡಿಮೆ ಸೇವನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಬಾಣಂತಿಯಲ್ಲಿ ಗರ್ಭಿಣಿ ಇದ್ದಾಗಿನಕ್ಕಿಂತ ಹೆಚ್ಚಿನ ಆಹಾರ ಅವಳಿಗೆ ಬೇಕಾಗುತ್ತೆ. ಅದನ್ನ ಗಮನ ವಹಿಸಿಕೊಂಡು ನಾವು ಅದಕ್ಕೆ ಯಾವ ರೀತಿ ಆಹಾರ ಸೇವನೆ ಮಾಡ್ಬೇಕು ಅನ್ನೋದನ್ನ ಸಹ ನಾವು ಮಾತಾಡಬಹುದು. ಒಳ್ಳೇದು ಮೇಡಮ್, ಬಹಳಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ಹೇಳಿದ್ರಿ. ಮುಖ್ಯವಾಗಿ ಸಮತೋಲನ ಆಹಾರ ನಮ್ಮ ತಟ್ಟೆಯಲ್ಲಿ ಇರಬೇಕು. ತಾವು ಹೇಳಿದ ಹಾಗೆ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಜೊತೆಗೆ ಮುಖ್ಯವಾಗಿ ನಮ್ಮ ಹಣ್ಣುಗಳು, ತರಕಾರಿಗಳು, ಸಕ್ಕರೆ ಅಂಶಗಳು ಎಲ್ಲವೂ ಬೇಕಾಗ್ತದೆ. ಇಲ್ಲಿ ಸಮತೋಲನ ಆಹಾರ ಮಾಡದೇ ಇದ್ರೆ ಅಥವಾ ಸೇವನೆ ಮಾಡದೇ ಇದ್ರೆ ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ? ಈಗ ಸಮತೋಲನ ಆಹಾರ ಸೇವನೆ ಮಾಡದೇ ಇದ್ರೆ ಏನಾಗಬಹುದು ಅಂದ್ರೆ, ಇಲ್ಲಿ ನಾವು ಪ್ರಮಾಣನೂ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಅಂದ್ರೆ ಈಗ ನಾನು ಬೇಳೆಕಾಳು, ಹಾಲು, ಮೊಸರು ಅಥವಾ ಮೊಟ್ಟೆ ಇವುಗಳನ್ನ ಚೆನ್ನಾಗಿ ಸೇವನೆ ಮಾಡಬೇಕು, ತರಕಾರಿಗಳನ್ನ ಹೆಚ್ಚಿನ ಸೇವನೆ ಮಾಡಬೇಕು ಅಂತ ಹೇಳಿದೆ. ಈ ಪ್ರಮಾಣ ನಾನು ಹೆಚ್ಚಿಗೆ ಮಾಡ್ದೇನೆ, ಕೊನೆಯ ಆಹಾರದ ಗುಂಪು ಹೇಳಿದೆ ಯಾವುದು, ಎಣ್ಣೆ ಸಕ್ಕರೆ ಅಂದೆ, ಅದನ್ನ ಹೆಚ್ಚಿಗೆ ತಗೊಂಡೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಮತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ, ಅಸಮತೋಲನ ಆಗುತ್ತೆ. ಸೊ ಹಾಗಾಗಿ ಪ್ರಮಾಣ ಬಹಳ ಇಂಪಾರ್ಟೆಂಟ್. ಮತ್ತೆ ನಾವು ಮೀಲ್ಸ್ ಅನ್ನ ನಾವು ಮೂರು ಭಾಗ ಮಾಡ್ತೀವಿ ಒಂದು ದಿನದಲ್ಲಿ, ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಅಂತ ಮೂರು ಭಾಗಗಳಾಗಿ ಮಾಡ್ತೀವಿ. ನಡುವೆ ಕೆಲವೊಬ್ರು ತಿಂಡಿ ಅಂದ್ರೆ ಸ್ನಾಕ್ಸ್ ಅಂತ ತಗೊಳ್ತೀವಿ. ಸೊ ಈ ಉಪಹಾರ ನಮ್ಮ ಈ ಊಟದಲ್ಲಿ ನಾವು ಏನ್ ಮಾಡ್ಬೇಕು, ಎಲ್ಲಾ ನಮ್ಮ ಮೀಲ್ಸ್ ಅಲ್ಲೂ ಸಹ ನಾವು ಸಮತೋಲನವಾಗಿರ್ಬೇಕು ನಮ್ಮ ಆಹಾರ. ಬರೀ ನಾನು ಬೆಳಗ್ಗೆ ಊಟ ಮಾತ್ರ ಚೆನ್ನಾಗಿ ತಿಂದೆ, ಮಧ್ಯಾಹ್ನ ಚೆನ್ನಾಗಿ ತಿಂದಿಲ್ಲ, ರಾತ್ರಿ ಹಾಗಲ್ಲ. ಸೊ ಪ್ರತಿಯೊಂದು ತಟ್ಟೆಯಲ್ಲೂ ನಾವು ಈ ಎಲ್ಲಾ ಆಹಾರದ ಗುಂಪುಗಳು ಸೇರೋ ತರ ನಾವು ಗಮನ ವಹಿಸಿ ನಾವು ಆಹಾರ ಸೇವನೆ ಮಾಡ್ಬೇಕು. ಜೊತೆಗೆ ತಟ್ಟೆಯಲ್ಲಿ ಮಿನಿಮಮ್ 5 ಬಣ್ಣಗಳು ಇರಬೇಕು. ಸೊ ಯಾಕೆ ಅಂತಂದ್ರೆ, ಈಗ ನಾನು ಉದಾಹರಣೆ ಟೊಮ್ಯಾಟೋವನ್ನ ತಗೊಂಡ್ರೆ, ಟೊಮ್ಯಾಟೋಲಿ ನಮಗೆ ಲೈಕೋಪೀನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಅದು ಏನು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಎಂಡ್ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ, ಫ್ರೀ ರೆಡಿಕಲ್ಸ್ ಅಂತ ಉತ್ಪತ್ತಿ ಆಗ್ತಿರ್ತವೆ, ಅವು ಹಾನಿಕಾರಕ ಅಂಶಗಳು ಅಂತ ಹೇಳ್ಬಹುದು. ಆ ಫ್ರೀ ರೆಡಿಕಲ್ಸ್ನ ನಾವು ಒಂದು ಸಂಖ್ಯೆನ ಕಡಿಮೆ ಮಾಡಬೇಕು ಅಥವಾ ಅವುಗಳನ್ನ ತೊಡೆದು ಹಾಕಬೇಕು ಅಂತಂದ್ರೆ, ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಇರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬೇಕು. ಸೊ ಇಲ್ಲಿ ಈ ವಿವಿಧ ಬಣ್ಣದ ತರಕಾರಿಗಳು, ಹಸಿರು ಇರಬಹುದು, ಹಳದಿ ಇರಬಹುದು, ಕೆಂಪಿರ್ಬೋದು, ಬಿಳಿ ಇರ್ಬೋದು, ಈ ರೀತಿ ನಾವು ವಿವಿಧ ಬಣ್ಣಗಳನ್ನ ನಮ್ಮ ತಟ್ಟೆಯಲ್ಲಿ ಮಿನಿಮಮ್ 5 ತಟ್ಟೆಗಳು, ಈಟ ರೇನ್ಬೋ ಅಂತ ಹೇಳ್ತೀವಿ. ಅಂದ್ರೆ ವಿವಿಧ ಬಣ್ಣಗಳನ್ನ ನಾವು ಸೇವನೆ ಮಾಡಿದಾಗ ನಮ್ಗೆ ಫೈಟೋ ಕೆಮಿಕಲ್ಸ್ ಅಥವಾ ಫೈಟೋ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ. ಒಂದೊಂದು ಬಣ್ಣದಲ್ಲೂ ಒಂದೊಂದು ನಮ್ಗೆ ಆರೋಗ್ಯಕ್ಕೆ ಸಹಾಯ ಮಾಡ್ತಕ್ಕಂತ ಒಂದು ನ್ಯೂಟ್ರಿಯಂಟ್ ಇರುತ್ತೆ. ಉದಾಹರಣೆಗೆ ಸೊಪ್ಪಾಗಿರ್ಬೋದು, ಸಿರಲೆಗಳು, ಮತ್ತೆ ಗಜ್ಜರಿ ಆಗಿರ್ಬೋದು, ಸೌತಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ತಾವು ಹೇಳಿದಾಗ ಎಲ್ಲ ಸಮತೋಲನವಾಗಿ ನಾವು ದಿನನಿತ್ಯ ಕೂಡ 5 ಬಣ್ಣದ್ದು ಬೇಕು. ನಮ್ಮ ತಟ್ಟೆಯಲ್ಲಿ 5 ಬಣ್ಣ ಇದೇನಾ ಇಲ್ಲ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಹೌದು, ಈಗ ಎಲ್ಲಾನು ನಮ್ಮ ತಟ್ಟೆಯಲ್ಲಿ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆವಾಗ ಏನ್ ಮಾಡ್ಬೇಕು, ಸ್ವಲ್ಪ ಹೆಣ್ಮಕ್ಳು ಮನೆಯಲ್ಲಿ ಈಗ ಒಂದು ಪರೋಟ ಮಾಡಿದೆ, ಪರೋಟನಲ್ಲಿ ಎಲ್ಲ ತರಕಾರಿಗಳನ್ನ ಮಿಶ್ರಣ ಮಾಡಿದೆ, ಅಥವಾ ಬಿಸಿಬೇಳೆ ಬಾತ್ ನೋಡಿ ಕಾಳಿದೆ, ಅದರಲ್ಲಿ ಅಕ್ಕಿ ಇದೆ, ತರಕಾರಿ ಇದೆ, ಎಲ್ಲ ಇದೆ. ಸೊ ಆ ರೀತಿ ನಾವು ಸ್ವಲ್ಪ ವಿಚಾರ ಮಾಡ್ಬಿಟ್ಟು ಎಲ್ಲಾ ತರಕಾರಿ ಎಲ್ಲ ಹಣ್ಣು ಎಲ್ಲಾನು ಸೇರ್ಬಿಟ್ಟು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬಿಟ್ಟು ನಾವು ಮಾಡಿದಾಗ ಅದು ಸಮತೋಲನವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಬರೀ ನಾವು ಅನ್ನ ಅಥವಾ ತಿಳಿಸಾರು ತಿಂದಾಗ ನಮ್ಗೆ ಅದರಲ್ಲಿ ಯಾವುದೇ ಶಕ್ತಿ ಸಿಗ್ಲಿಕ್ಕೆ ಸಾಧ್ಯತೆ, ಬರೀ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಮತ್ತೆ ನಾರಿನಂಶನೂ ಸಹ ಕಡಿಮೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಕ್ಕಿಯನ್ನ ಬಹಳಷ್ಟು ಪಾಲಿಶ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಮ್ಗೆ ನಾರಿನಂಶನೂ ಸಿಗಲ್ಲ, ಥಯಾಮಿನ್ ಅನ್ನೋ ಅಂಶನೂ ಸಿಗಲ್ಲ. ಸೊ ಹಾಗಾಗಿ ನಾವು ಆದಷ್ಟು ತಿನ್ಬೇಕಾದ್ರೆ ಏನೇನ್ ತಿನ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬಿಟ್ಟು ನಾವು ಈ ಸಮತೋಲನ ಇರೋ ತರ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ. ಈಗ ಕೆಲವೊಬ್ರು ಈ ಜಂಕ್ ಫುಡ್ ಗಳಾಗಿರ್ಬೋದು, ಈಗ ಕರೆದ ಪದಾರ್ಥಗಳಾಗಿರ್ಬೋದು, ಈಗ ಪ್ಯಾಕೆಟ್ ಫುಡ್ ಗಳಿಗೆ ಹೆಚ್ಚಿನ ಒಂದು ಆಕರ್ಷಣೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರ ವಾಸಿಗಳಲ್ಲಾಗಿರ್ಬೋದು, ಅದು ಸರ್ವೇ ಸಾಮಾನ್ಯ ಆಗಿದೆ. ಏನಿದು ಜಂಕ್ ಫುಡ್ ತಿನ್ನೋದ್ರಿಂದ ಹೇಗೆ ಅಪಾಯಕಾರಿ ಆಗ್ತದೆ, ಮತ್ತೆ ಮುಖ್ಯವಾಗಿ ದುಡಿಯುವಂತಹ ಒಂದು ಜನರು ಈಗ ಬೆಳಿಗ್ಗೆ ನಾಷ್ಟ ಮಾಡ್ಲಾರ್ದನೆ ಹೊಲಕ್ಕೆ ಹೋಗ್ಬಿಟ್ಟಿರ್ತಾರೆ, ಹೊಟ್ಟೆ ತುಂಬಾ ತಿನ್ನಲಾರ್ದನೆ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಇದರಿಂದ ಏನ್ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತೀರಿ? ಇಲ್ಲಿ ಜಂಕ್ ಫುಡ್ ಅಂತಂದ್ರೆ ಈಗ ನೀವು ಎರಡು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದೀರಾ, ಒಂದು ಟಿಫಿನ್ ಮಾಡದೇನೆ ಊಟ ಮಾಡದೇನೆ ಹೋಗಿರ್ತಾರೆ ಅನ್ನೋ ಒಂದು ವಿಚಾರವನ್ನು ಡಿಸ್ಕಸ್ ಮಾಡೋಣ, ಜೊತೆಗೆ ಜಂಕ್ ಫುಡ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮೊದಲೇದಾಗಿ ನೀವು ಊಟ ಮಾಡದೇನೆ, ಈಗ ಮಕ್ಕಳು ಟಿಫಿನ್ ತಿಂದೇನೆ ಹೋಗ್ತಾರೆ, ಆಮೇಲೆ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಿರ್ತೇವೆ, ಹೌಸ್ ವೈಫ್ಸ್ ಅಂತ ಹೇಳಿ, ಹೋಮ್ ಮೇಕರ್ಸ್ ಅಂತ ಹೇಳ್ತೀವಿ, ಅವ್ರೇನ್ ಮಾಡ್ತಾರೆ ಮನೇಲಿ ಎಲ್ಲರನ್ನೂ ಕಳಿಸಿ ಎಲ್ಲ ಕೆಲಸ ಮಾಡಿ ಒಮ್ಮೆಲೆ 11-12 ಗಂಟೆಗೆ ಟಿಫಿನ್ ತಿನ್ಬಿಡ್ತಾರೆ, ಊಟನೇ ಮಾಡೋದಿಲ್ಲ. ಸೊ ಈ ತರನೇ ಇರುತ್ತೆ. ಮತ್ತೆ ಕೂಲಿ ಮಾಡೋರು ಹಾಗೆ ಹೋಗ್ಬಿಡ್ತಾರೆ, 11-12 ಗಂಟೆಗೆ ಊಟ ಮಾಡ್ತಾರೆ. ಸೊ ಈ ರೀತಿ ಇದು ಏನಂತೀವಿ ನಾವು, ಬ್ರೇಕ್ಫಾಸ್ಟ್ ಅಂದ್ರೆ ಏನು, ಬ್ರೇಕಿಂಗ್ ದ ಫಾಸ್ಟ್ ಅಂತ. ನಾವು ಊಟ ರಾತ್ರಿ 8-9 ಗಂಟೆಗೆ ಮಾಡಿರ್ತೀವಿ ನೈಟ್, ನಿನ್ನೆ ದಿನ. ಇವತ್ತು ಬೆಳಗ್ಗೆ ನಾನು 8 ಗಂಟೆವರೆಗೂ ಫಾಸ್ಟಿಂಗ್ ಅಲ್ಲಿ ಇರ್ತೀನಿ, ಉಪವಾಸ ಇರ್ತೀನಿ ಅಂತ ಅರ್ಥ. ಸೊ ಅದನ್ನ ಬ್ರೇಕ್ ಮಾಡೋದಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಈ ಬ್ರೇಕ್ಫಾಸ್ಟ್ ಅನ್ನೋದು ಅಥವಾ ಬೆಳಗಿನ ಉಪಹಾರ ಅನ್ನೋದು ಅತಿ ಮುಖ್ಯವಾದಂತಹ ಮೀಲ್ ಆಫ್ ದ ಡೇ ಅಂತ. ನಮ್ಮ ಒಂದು ದಿನದಲ್ಲಿ ನಾವೇನು ಊಟ 3 ಹೊತ್ತು ತಿಂತೀವಿ, ಅದರಲ್ಲಿ ಅತಿ ಮುಖ್ಯವಾದದ್ದು ಯಾವ್ದು ಅಂದ್ರೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ಆ ಬ್ರೇಕ್ಫಾಸ್ಟ್ ನಾವು ಕಂಪಲ್ಸರಿ ತಗೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ವೀಕ್ನೆಸ್, ನಮ್ಮ ಇಡೀ ದಿನದ ಎನರ್ಜಿ ಕೊಡ್ತಕ್ಕಂಥದ್ದೇ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಈಗ ನಾವು ತಿಂದೇ ಇದ್ದಾಗ ಏನಾಗುತ್ತೆ, ಉದಾಹರಣೆ ಮಕ್ಕಳು ಅವರು ತಿಂದಿಲ್ಲ, ಬೆಳಗ್ಗೆ ತಿಂದು ಹೋಗಿಲ್ಲ ಅಂತಂದಾಗ ಕಾನ್ಸಂಟ್ರೇಷನ್ ಬರಲ್ಲ ಕ್ಲಾಸಸ್ ಅಲ್ಲಿ, ಹಾಗೆ ಇರಿಟೇಷನ್, ಯಾರಾದ್ರೂ ಮಾತಾಡಿಸಿ ಇರಿಟೇಷನ್ ಆಗುತ್ತೆ, ಸಿಟ್ಟು ಬರುತ್ತೆ, ಏಕಾಗ್ರತೆ ಇರೋದಿಲ್ಲ. ಮತ್ತೆ ನಾವು ಜಂಕ್ ಫುಡ್ಸಿಗೆ ಅಟ್ರಾಕ್ಟ್ ಆಗ್ತೀವಿ. ಈ ಮಧ್ಯ ಊಟದ ಟೈಮ್ ಇನ್ನ 1 ಗಂಟೆ ಇರುತ್ತೆ. ಸೊ ಮಧ್ಯದಲ್ಲಿ ಹೋಗಿ ಏನಾದ್ರೂ ಬಿಸ್ಕೆಟ್ ತಗೊಂಡು ತಿನ್ನೋಣ, ಚಿಪ್ಸ್ ತಗೊಂಡು ತಿನ್ನೋಣ, ಆ ತರ. ಸೊ ಜಂಕ್ ಫುಡ್ಸ್ ಕಡೆ ನಾವು ಹೆಚ್ಚಿನ ಆಕರ್ಷಿತರಾಗ್ತೀವಿ. ಮತ್ತೆ ಕೂಲಿ ಕಾರ್ಮಿಕರನ್ನು ತಗೊಂಡಾಗ ಏನಾಗುತ್ತೆ, ಅವರಲ್ಲಿ ದುಡಿಲಿಕ್ಕೆ ಶಕ್ತಿ ಕಡಿಮೆ ಆಗ್ಬಿಡುತ್ತೆ, ನಿಶಕ್ತಿ ಆಗುತ್ತೆ, ಪರ್ಫಾರ್ಮೆನ್ಸ್ ಅವ್ರ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೀಲು. ಹಾಗೆ ಕೆಲವೊಂದು ಸ್ಟಡೀಸ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಬ್ರೇಕ್ಫಾಸ್ಟ್ ಅನ್ನ ಯಾರು ಸ್ಕಿಪ್ ಮಾಡ್ತಾರೆ ಅವರಲ್ಲಿ type 2 diabetes ಅಂತ ಏನ್ ಹೇಳ್ತೀವಿ ಅದು ಕಟ್ಟಿಟ್ಟ ಬುತ್ತಿ. ನಾವು ಹೆಣ್ಮಕ್ಳು ಅನ್ಕೊಂತಿರ್ಬೋದು, ನಾನು ತಿನ್ನದೇ 2 ಹೊತ್ತು ತಿಂತೀನಿ, ನನ್ಗೆ ಡಯಾಬಿಟಿಸ್ ಬರಲ್ಲ, ಆದ್ರೂ ಮನೆಯಲ್ಲೇ ಇದ್ದೀನಿ, ಆದ್ರೂ ಯಾಕೆ ಎಲ್ಲ ಕೆಲಸ ಮಾಡ್ತೀನಿ, ಯಾಕೆ ಡಯಾಬಿಟಿಸ್ ಬಂತು? ಸೊ ಯಾಕೆ ಅಂದ್ರೆ, ಯಾರು ಬ್ರೇಕ್ಫಾಸ್ಟ್ ಅನ್ನ ಮಿಸ್ ಮಾಡ್ತಾರೆ ಅವರಲ್ಲಿ ಇದು ಕಂಪಲ್ಸರಿ ಆಗಿ ಡಯಾಬಿಟಿಸ್ ಅನ್ನೋದು ಬರುತ್ತೆ ಅನ್ನೋದು ಸ್ಟಡೀಸ್ ಹೇಳುತ್ತೆ. ಸೊ ಇದು ಒಂದು ವಿಚಾರ. ಜಂಕ್ ಫುಡ್ಸ್ ಅಂದ್ರೆ ಏನು ಅನ್ನೋ ಒಂದು ಕ್ವಶನ್ ಕೇಳಿದ್ರಿ ನೀವು. ಜಂಕ್ ಅಂದ್ರೆ ಮೀನಿಂಗ್ ಏನು, ವೇಸ್ಟ್ ಅಂತ ಅರ್ಥ. ಸೊ ಈ ಫುಡ್ಸ್ ಗಳಿಗೆ ನಾವು ಜಂಕ್ ಫುಡ್ಸ್ ಅಂತ ಯಾಕೆ ಹೇಳ್ತೀವಿ? ಯಾಕೆ ಆಹಾರ ಅಂದ್ರೆ ಒಳ್ಳೇದಿರ್ಬೇಕಲ್ಲ ಎಲ್ಲೂ, ಯಾಕೆ ಜಂಕ್ ಫುಡ್ಸ್ ಅಂತ ಅದ್ರಲ್ಲಿ ಯಾಕೆ ಕೆಟಗರಿ ಮಾಡಿದೀವಿ? ಸೊ ಜಂಕ್ ಫುಡ್ಸ್ ಅಂದ್ರೆ ಏನು ಅಂತಂದ್ರೆ, ಒಂದು ಇದು ಅತಿ ಸಂಸ್ಕರಣೆ ಆಗಿರುತ್ತೆ ಮತ್ತು ಪ್ಯಾಕ್ಡ್ ಆಗಿ ಬರುತ್ತೆ, ಹಾಗೇನೆ ಅದರಲ್ಲಿ ಸಾಕಷ್ಟು ಸಂರಕ್ಷಕಗಳು, ಯಾಕಂದ್ರೆ ಇದನ್ನ ನಾವು ವರ್ಷಗಟ್ಟಲೆ ಇಡಬೇಕು, ಅದು ಪ್ರಿಸರ್ವೇಟಿವ್ಸ್, ವರ್ಷಗಟ್ಟಲೆ ಇದನ್ನ ನಾವು ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡ್ತೀವಿ. ಸೊ ಇದೆಲ್ಲ ಇರುತ್ತೆ. ಮತ್ತೆ ಇದನ್ನ ಮೈದಾದಿಂದ ಮಾಡಿರ್ತಾರೆ ಒಂದು, ಮತ್ತೆ ಇದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಉದಾಹರಣೆಗೆ ನಾವೀಗ ಡಾಲ್ಡಾ ಇರಬಹುದು, ಈ ತರದ ಎಣ್ಣೆಗಳನ್ನ ಬಳಸಿರ್ತಾರೆ. ಜೊತೆಗೆ ಉಪ್ಪು, ಸೋಡಿಯಂ ಜಾಸ್ತಿ ಇರುತ್ತೆ ಅಥವಾ ಸಕ್ಕರೆ ಜಾಸ್ತಿ ಇರುತ್ತೆ, ಈ ಅಂಶಗಳು ಇದ್ರೆ ಇದು ಜಂಕ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹಾಗೇನೆ ಜೊತೆಗೆ ನಾವು ಈ ಬೆವರೇಜಸ್ ಬಂದಾಗ, ಬೆವರೇಜಸ್ ಅಂದ್ರೆ ನಾವೇನು ಜ್ಯೂಸ್ಗಳು ಬಾಟಲ್ಸ್ಗಳಲ್ಲಿ ಕುಡಿತೀವಿ, ಉದಾಹರಣೆ ಕೋಕೋ ಕೋಲಾ, ಪೆಪ್ಸಿ, ಸ್ಪ್ರೈಟ್ ಇರಬಹುದು, ಈ ರೀತಿಯ ಕೆಲವೊಂದು ನಾನು ಹೆಸರು ಹೇಳ್ತಾ ಇದ್ದೀನಿ. ಈ ತರ ಹಲವಾರು ಬಾಟಲ್ಗಳಲ್ಲಿ ಇರತಕ್ಕಂಥದ್ದು ಕಾರ್ಬೋನೇಟೆಡ್, ಅದರಲ್ಲೂ ಕಾರ್ಬೋನೇಟೆಡ್ ಬೆವರೇಜಸ್ ಅಂತ ಹೇಳ್ತೀವಿ. ಹೌದು, ಇವು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಇತ್ತೀಚಿನ ದಿನಗಳಿಂದ ಸುಮಾರು ವರ್ಷಗಳಿಂದ ಒಂದು 10-20 ವರ್ಷಗಳಿಂದ ತುಂಬಾ ಜನ ಆಕರ್ಷಿತರಾಗ್ತಾ ಇದ್ದಾರೆ ಈ ತರದ ಒಂದು ಬೆವರೇಜಸ್ಗೆ. ಸೊ ಇದು ಅತಿ ಹಾನಿಕಾರಕವಾದಂತದ್ದು ಈ ಬೆವರೇಜಸ್ ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ಇದರಲ್ಲಿ ನೀರು ಬಿಟ್ರೆ ಸಕ್ಕರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನ ಬಳಸಿರ್ತಾರೆ. ಒಂದ್ ಸಣ್ಣ ಒಂದು ಟಿನ್ನ ನಾನು ಕೋಕೋ ಕೋಲಾ ಅಥವಾ ಪೆಪ್ಸಿ ಈ ತರದ ಒಂದು ಬೆವರೇಜ್ ಅನ್ನು ತಗೊಂಡ್ರೆ ಅದರಲ್ಲಿ ಸುಮಾರು 8-10 ಟೀಸ್ಪೂನ್ ಸಕ್ಕರೆಯನ್ನ ಬಳಸಿರ್ತಾರೆ ಅವರು. ಸೊ ಅದ್ರ ಜೊತೆಗೆ ಕೆಫೇನ್ ಅನ್ನ ಬಳಸಿರ್ತಾರೆ, ಹಾಗೆ ಫಾಸ್ಫರಿಕ್ ಆಸಿಡ್ ಬಳಸಿರ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಬಳಸಿರ್ತಾರೆ. ಸೊ ಇವು ಯಾವುದು ನಮಗೆ ಬೇಕಾಗಿರ್ತಕ್ಕಂಥದ್ದಲ್ಲ, ಎಲ್ಲವೂ ಬೇಡವಾಗಿರ್ತಕ್ಕಂಥ ಅಂಶಗಳೇ. ಸೊ ಇವುಗಳ ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಬೋನ್ದು ಮಿನರಲ್ ಡೆನ್ಸಿಟಿ ಏನಿರ್ತದೆ ಅದು ಕಡಿಮೆ ಆಗುತ್ತೆ. ಸೊ ಬೋನ್ಸ್ ನಮ್ಮ ವೀಕ್ ಆಗುತ್ತೆ. ಸೊ ನಾವು ಮಕ್ಕಳಲ್ಲಿ ನೋಡ್ಬೋದು ತುಂಬಾ ಜನ ಈ ತರದ ಒಂದು ಬೆವರೇಜಸ್ ಕುಡಿತಾರೆ, ಹಾಗಾಗಿ ಅವರ ಬೋನ್ಸ್ ಏನೋ ಒಂದ್ ಸ್ವಲ್ಪ ಆಟ ಆಡ್ಬೇಕಾದ್ರೆ ಫ್ರಾಕ್ಚರ್ಸ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಸೊ ಹಾಗಾಗಿ ಈ ಬೆವರೇಜಸ್ ಅತಿ ಹಾನಿಕಾರಕ ಅಂತ ಹೇಳ್ಬೋದು. ಹಾಗೆ ನಾವು ಇತ್ತೀಚಿನ ದಿನಗಳು ಮೊದಲು ನಾವು ಸ್ನಾಕ್ಸ್ ಅಂತ ಅಂದಾಗ ಏನು ಇಡ್ಲಿ ಅಥವಾ ದೋಸೆ ಈ ತರ ತಿನ್ಲಿಕ್ಕೆ ಹೋಗ್ತಾ ಇದ್ವಿ ಸಾಯಂಕಾಲ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಪಿಜ್ಜಾ, ಬರ್ಗರ್ ಈ ತರದ ಆಹಾರಗಳು ಅಥವಾ ಈ KFC ಅಂತ ಹೇಳ್ತೀವಿ, ಫ್ರೈಡ್ ಅಥವಾ ಈ ರೋಸ್ಟೆಡ್ ಚಿಕನ್ಸ್ ಅಂತ ಹೇಳ್ತೀವಿ, ಆ ತರ ಎಲ್ಲ ತಿನ್ಲಿಕ್ಕೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಇದು ಯಾಕೆ ನಮ್ಗೆ ಬೇಡ ಅಂತ ಅನ್ನೋದಾದ್ರೆ, ಮೊದಲೇದು ಇದು ನ್ಯೂಟ್ರಿಷನ್ ಟ್ರಾನ್ಸಿಷನ್ ಆಗಿದೆ ಅಂತ ಹೇಳ್ಬೋದು, ನಮ್ಮಲ್ಲಿ ಅತಿ ಹೆಚ್ಚು ಬದಲಾವಣೆ ಆಗಿದೆ ಅಂತ. ಸೊ ಮೊದಲು ನಾವು ಆ ತರದ ಇಡ್ಲಿ ದೋಸೆ ತಿಂತಾ ಇದ್ವಿ, ಇತ್ತೀಚೆಗೆ ಆ ತರದ ಮಕ್ಕಳು ಹೊರಗಡೆ ಹೋದಾಗ ಆ ತರ ತಿನ್ನೋದು ಇಷ್ಟಪಡೋದಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಕ್ಯಾಲೋರಿ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಬಟ್ ಬೇಕಾದಂತ ಪೋಷಕಾಂಶಗಳು ಸಿಗ್ತಾ ಇಲ್ಲ, ಬೇಡವಾದಂತದ್ ಹೆಚ್ಚಿಗೆ ಸಿಗ್ತಾ ಇದೆ. ಈಗ ಉದಾಹರಣೆ, ಒಂದು ಬರ್ಗರ್ ಅಥವಾ ಒಂದು ಪಿಜ್ಜಾ ಒಂದು ಪೀಸ್ ತಗೊಂಡಾಗ ಅಲ್ಲಿ ನಂಗೆ 200-300 ಕಿಲೋ ಕ್ಯಾಲರೀಸ್ ಸಿಗ್ತಾ ಇದೆ. ಸೊ ನನ್ಗೆ ಒಂದು ಹೊತ್ತಿಗೆ ಸಿಗ್ತಕ್ಕಂಥ ಕ್ಯಾಲರೀಸ್ ಅದರಲ್ಲೇ ಸಿಗ್ತಾ ಇದೆ, ಬಟ್ ಅದರಲ್ಲಿ ನನಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಮತ್ತೆ ವಿಟಮಿನ್ಸ್ ಅದು ಸಿಗ್ತಾ ಇಲ್ಲ, ನಾರು ಸಿಗ್ತಾ ಇಲ್ಲ. ಅತಿ ಮುಖ್ಯವಾದಂಥ ಪೋಷಕಾಂಶ ನಾರು ಅಂತ ಹೇಳ್ಬೋದು, ನಾರು ಸಿಗ್ತಾ ಇಲ್ಲ. ಹೀಗಾದಾಗ ಏನಾಗ್ತಾ ಇದೆ, ಹಲವಾರು ರೋಗಗಳಿಗೆ ನಾವು ಈಡಾಗ್ತಾ ಇದ್ದೀವಿ, ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅದು ಯಾವುದು ಅಂತ ನಾವು ನೋಡ್ತಾ ಹೋದಾಗ, ಸಕ್ಕರೆ ಕಾಯಿಲೆ ನಮ್ದು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ, ಹಾ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ, ಪ್ರತಿ ಮೂರಲ್ಲಿ ಒಬ್ರಿಗೆ ಡಯಾಬಿಟಿಕ್ ಇದೆ ನಮ್ಮಲ್ಲಿ. ಇವನ್ ನಾವು ಸಣ್ಣ ಒಂದು ವಯಸ್ಸಿನಿಂದಾನೇ ಶುರುವಾಗ್ತಾ ಇದೆ, ಮೊದಲು ನಾವು ವಯಸ್ಸಾದವ್ರಲ್ಲಿ ಮಾತ್ರ ಕಾಣ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಲ್ಲೂ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಕಾಣ್ತಾ ಇದೆ. ಜೊತೆಗೆ BP ಹೆಚ್ಚಿನ ರಕ್ತದ ಒತ್ತಡ ಅಂತ, ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಹಾಗೆ ಕ್ಯಾನ್ಸರ್, ಯಾಕಂತಂದ್ರೆ ಫ್ರೀ ರೆಡಿಕಲ್ಸ್ ಜಾಸ್ತಿ ಆಗ್ತದೆ ನಮ್ಮ ಬಾಡಿಯಲ್ಲಿ. ಈ ಏನು ನಾವು ಈ ಫ್ರೈಡ್ ಚಿಕನ್, ರೋಸ್ಟೆಡ್ ಚಿಕನ್ ಅಥವಾ ಫ್ರೈಡ್ ಚಿಪ್ಸ್ ಅದೆಲ್ಲ ತಗೊಳ್ತಾ ಇದೀವಿ, ಅದ್ರಲ್ಲಿ ಏನಾಗ್ತದೆ ಈ ಗ್ಲೈಕೇಶನ್ ಎಂಡ್ ಪ್ರಾಡಕ್ಟ್ಸ್ ಅಂತ, ಸೊ ಡೈಟ್ರಿ ಏಜಸ್ ಅಂತ ಹೇಳ್ತೀವಿ, ಇದು ಹೊಸ ಕಾನ್ಸೆಪ್ಟ್ ಇತ್ತೀಚೆಗೆ. ಸೊ ಈ ಡೈಟ್ರಿ ಏಜಸ್ ಅನ್ನೋ ಅಂಶಗಳೇನಿದೆ, ಅವು ಎಲ್ಲಿ ನೀರಿನಂಶ, ಯಾವ ಆಹಾರದಲ್ಲಿ ನೀರಿನಂಶ ಕಮ್ಮಿ ಇರುತ್ತೆ ಅದರಲ್ಲಿ ಈ ಡೈಟ್ರಿ ಏಜಸ್ ಜಾಸ್ತಿ ಇರುತ್ತೆ. ಆ ಡೈಟ್ರಿ ಏಜಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಆಹಾರ ನಾವು ಹೆಚ್ಚಿಗೆ ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಕ್ಯಾನ್ಸರ್ ಅಥವಾ ಸಕ್ಕರೆ ಕಾಯಿಲೆ ಈ ರೀತಿಯ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ, ಅವು ಅತಿ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಹಾಗಾಗಿ ಈ ಬಾರ್ಬೆಕ್ಯೂ ಚಿಕನ್ ಅಂತ ಹೇಳ್ತೀವಿ, ಚಿಪ್ಸ್ ಇರ್ಬೋದು, ಈ ತರ ಯಾವುದು ಅತಿ ಹೆಚ್ಚು ರೋಸ್ಟ್ ಮಾಡಿರ್ತೀವಿ, ಫ್ರೈ ಮಾಡಿರ್ತೀವಿ, ಅದು ನಮಗೆ ಒಳ್ಳೇದಲ್ಲ ಅಂತ ಹೇಳ್ಬೋದು. ತುಂಬಾ ಒಳ್ಳೇದು ಮೇಡಮ್. ಮುಖ್ಯವಾಗಿ ಎಲ್ಲದಕ್ಕೂ ಮೂಲ ನಾವು ಸೇವಿಸ್ತಕ್ಕಂತ ಒಂದು ಆಹಾರ. ನಮ್ಮ ಆಹಾರ ಉತ್ತಮವಾಗಿತ್ತು ಅಂತಂದ್ರೆ ನಮ್ಮ ಬದುಕು ಕೂಡ ಉತ್ತಮವಾಗಿರ್ತದೆ. ಮುಖ್ಯವಾಗಿ ನಾವು ಕಾಯಿಲೆಗಳಿಂದ ದೂರವಾಗಿರುವಂತದ್ದು ಮುಖ್ಯವಾಗಿ ಆಹಾರದ ಮೇಲೆ ಅವಲಂಬನೆ ಆಗಿರ್ತದೆ. ಏನ್ ಹೇಳ್ತೀರಿ, ಯಾವ ಆಹಾರಗಳನ್ನ ಸೇವಿಸಬೇಕು, ಯಾವ ಆಹಾರಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಅಂತ ಒಂದು ವಿಚಾರವನ್ನ ಇಲ್ಲಿ ನಾವು ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ವಲ್ನರೇಬಲ್ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಯಾರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಅಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಸ್, ಲ್ಯಾಕ್ಟೇಟಿಂಗ್ ಅಂದ್ರೆ ಹಾಲು ಉಣಿಸ್ತಕ್ಕಂಥ ಬಾಣಂತಿಯರು, ಪ್ರೌಢಾವಸ್ಥೆ ಹೆಣ್ಮಕ್ಳು. ಸೊ ಇವ್ರನ್ನ ವಲ್ನರೇಬಲ್ ಗ್ರೂಪ್ಸ್ ಅಂತೀವಿ, ಜೊತೆಗೆ ವಯಸ್ಸಾದಂಥವ್ರು, ಏಜ್ಡ್ ಪೀಪಲ್. ಸೊ ಇವ್ರನ್ನ ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ನಾವು ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ನಾವು ಯಾರ್ಯಾರಿಗೆ ಯಾವ್ಯಾವ ರೀತಿ ಆಹಾರ ಕೊಟ್ಟರು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ಮಕ್ಕಳು ಅಂದ ತಕ್ಷಣ ಈಗ ಯಾವ ರೀತಿ ನಮಗೆ ದೊಡ್ಡವರಿಗೆ ಎಲ್ಲ ಆಹಾರನೂ ಮುಖ್ಯನೋ ಅದೇ ರೀತಿ ಮಕ್ಕಳಿಗೂ ಸಹ ಎಲ್ಲ ಆಹಾರ ಮುಖ್ಯ, ಅದರಲ್ಲೂ ಪ್ರೋಟೀನ್ ಇರತಕ್ಕಂಥ ಆಹಾರ ಅತಿ ಮುಖ್ಯ. ಹಾಗಾಗಿನೇ ನೀವು ನೋಡಿರಬಹುದು ಅಂಗನವಾಡಿ ಶಾಲೆಗಳಲ್ಲಿ ಮಿಡ್ ಡೇ ಮೀಲ್ ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ, ಚಿಕ್ಕಿ ಕೊಡ್ತಾ ಇದ್ದಾರೆ. ಸೊ ನಾವು ಆ ಮೊಟ್ಟೆಯನ್ನು ಆ ಮಗುವಿಗೆ ಹೋಗೋ ಥರ ನಾವು ಗಮನ ವಹಿಸಬೇಕು. ನಾವು ಅಂಗನವಾಡಿಗಳಲ್ಲಿ ನಿಮ್ಗೆ ಏನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಆ ಮೊಟ್ಟೆನ ಆ ಮಗು ತಿನ್ನಬೇಕು, ಆ ರೀತಿ ನೀವು ಗಮನ ವಹಿಸ್ಬೇಕು ತಾಯಂದಿರಾಗಿ. ಹಾಗೆ ಶಾಲೆ ಇದ್ದಾಗ ಮೊಟ್ಟೆ ಕೊಡ್ತಾರೆ, ಶಾಲೆ ಇಲ್ಲದೆ ಇರೋ ಸಮಯದಲ್ಲಿ ಮನೆಯಲ್ಲಿ ನಾವು ಮೊಟ್ಟೆನ ಕೊಡ್ಬೇಕು. ನಾವೊಂದು ಚಿಪ್ಸ್ ಅಥವಾ ಬಿಸ್ಕೆಟ್ ತಗೊಂಡು ಬರ್ಲಿಕ್ಕೆ ಹೋಗ್ತೀವಿ, 10 ರೂಪಾಯಿ ಆದ್ರೂ ನಾವು ಅದಕ್ಕೆ ಕೊಡ್ತೀವಿ, ಒಂದು ಅಥವಾ ಎರಡು ಮೊಟ್ಟೆನ ನಾವು 10 ರೂಪಾಯಲ್ಲಿ ತಗೊಂಡು ಬರಬಹುದು. ಸೊ ಹಾಗಾಗಿ ಮೊಟ್ಟೆ ಪರಿಪೂರ್ಣ ಆಹಾರ ಅಂತ ಹೇಳ್ತೀವಿ, ಮತ್ತು ಅದರಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ಸ್ ಇರುತ್ತೆ, ಎಲ್ಲ ಅಮೈನೋ ಆಮ್ಲಗಳಿರುತ್ತೆ. ನಾವು ತಿಂದಾಗ ಪರಿಪೂರ್ಣವಾಗಿ ನಮ್ಮ ದೇಹದೊಳಗದು ಡೈಜೆಸ್ಟ್ ಆಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಹಾಗಾಗಿ ಮೊಟ್ಟೆನ ಪ್ರತಿನಿತ್ಯ ಮಗುವಿಗೆ ನಾವು ಕೊಡಬೇಕಾಗತ್ತೆ. ಹಾಗೆ ನಾವು ಪ್ರೌಢಾವಸ್ಥೆ ಹೆಣ್ಮಕ್ಳು ಬಂದಾಗ ನಾವು ಹೆಣ್ಮಗುವಿಗೆ ಕಬ್ಬಿಣಾಂಶ ಇರತಕ್ಕಂಥ ಹೆಚ್ಚಿನ ಆಹಾರ ಕೊಡಬೇಕಾಗತ್ತೆ. ಉದಾಹರಣೆಗೆ ಬೆಲ್ಲದ ಆಹಾರ ಇರಬಹುದು, ಸೊಪ್ಪು ತರಕಾರಿ ಇರಬಹುದು, ಅದರಲ್ಲೂ ನುಗ್ಗೆ ಸೊಪ್ಪು ಅಂತ ಏನು ಹೇಳ್ತೀವಿ. ನುಗ್ಗೆ ಸೊಪ್ಪು ನಾವು ನುಗ್ಗೆಕಾಯಿ ತಿನ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತೀವಿ, ಆದರೆ ನುಗ್ಗೆ ಸೊಪ್ಪನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಮನೆ ಹತ್ರನೇ ಗಿಡ ಇದ್ರೂ ಸಹ ತಿನ್ನೋದಿಲ್ಲ. ಹಾಗಾಗಿ ನುಗ್ಗೆ ಸೊಪ್ಪನ್ನ ನಾವು ಸೇವನೆ ಮಾಡೋದು ಅತಿ ಮುಖ್ಯ. ವಾರಕ್ಕೊಂದಿನಾದರೂ ನುಗ್ಗೆ ಸೊಪ್ಪನ್ನ ಸೇವನೆ ಮಾಡಬೇಕು. ಅವಲಕ್ಕಿಯಲ್ಲಿ ನಮಗೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಖರ್ಜೂರ ಅಂತ ಹೇಳ್ತೀವಿ, ಖರ್ಜೂರ ಮತ್ತು ದ್ರಾಕ್ಷಿ ಒಣ ಹಣ್ಣುಗಳು ಅವುಗಳಲ್ಲಿ ಇರುತ್ತೆ. ಸೊ ನಿಮಗೆ ಏನೇ ಕೊಡ್ಲಿಕ್ಕಾಗ್ಲಿಕ್ಕೂ ಸಹ ಪ್ರತಿನಿತ್ಯ ಆ ಹೆಣ್ಮಗುಗೆ ಒಂದು ಮುಷ್ಟಿಯಷ್ಟು ಹುರಿದ ಶೇಂಗಾ ಮತ್ತು ಒಂದಿಷ್ಟು ಬೆಲ್ಲ ಇಷ್ಟು ಕೊಟ್ಟರು ಸಹ ಆ ಹೆಣ್ಮಗುಗೆ ಕಬ್ಬಿಣಾಂಶ ಮತ್ತು ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಈ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಆಳವೆ ಅನ್ನೋ ಒಂದು ಬೀಜ ಬರುತ್ತೆ, ಈ ಅಂಟಿನ ಉಂಡೆಯಲ್ಲಿ ನಾವು ಬೆಳೆಸ್ತೀವಿ, ಅದರಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶ ಇರ್ತಕ್ಕಂಥದ್ದು. ಹಾಗಾಗಿ ಈ ನಾವು ಧಾರವಾಡ ಅಥವಾ ಹುಬ್ಳಿ ಕಡೆ ಎಲ್ಲ ಹೋದಾಗ ಈ ಆಳವೆ ಬೀಜನ ಈ ಮೆನಾರ್ಕೆ ಯಾರು ಋತುಮತಿ ಆಗಿರ್ತಾರೆ ಹೆಣ್ಮಗು ಮತ್ತು ಬಾಣಂತಿ ಆ ತಾಯಿಗೆ ಏನ್ ಮಾಡ್ತಾರೆ ಅದನ್ನ ಬೆಳಗ್ಗೆ ಟೀ ಕಾಫಿ ಕೊಡೋದಿಲ್ಲ, ಅದನ್ನೇ ನೆನೆಸ್ಬಿಟ್ಟು ಕುದಿಸಿ ಬೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಇದು ಅತಿ ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು, ಹಿರಿಯರಿಗೆ ಗೊತ್ತಿತ್ತೋ ಗೊತ್ತಿಲ್ಲದೇನೋ, ಬಟ್ ಇದು ಒಳ್ಳೆಯ ಅಭ್ಯಾಸ. ಆ ಆಳವೆ ಬೀಜ ಎಲ್ಲ ಕಡೆನೂ ಸಿಗುತ್ತೆ, ಅದು ಅತಿ ಹೆಚ್ಚು ಐರನ್ ಅಂಶ ಇರತಕ್ಕಂಥದ್ದು, ಅದನ್ನು ನಾವು ಕೊಡ್ತಕ್ಕಂಥ ಒಂದು ಅಭ್ಯಾಸನ ನಾವು ಮಾಡಬೇಕಾಗತ್ತೆ. ಹಾಗೆ ನಾವು ಗರ್ಭಿಣಿ ಸ್ತ್ರೀಗೆ ಬಂದಾಗ ಸೊ ಆ ತಾಯಿಗೆ ನಾವು ಮೊದಲನೇ ದಿನದಿಂದನೇ ಕೇರ್ ಕೊಡಬೇಕು. ಸಾಮಾನ್ಯವಾಗಿ ಬೇರೆ ದೇಶಗಳಲ್ಲಿ ಗರ್ಭಿಣಿ ಆಗೋದಕ್ಕಿಂತ 3 ತಿಂಗಳು ಮುಂಚೆಯಿಂದನೇ ಅವರು ಪ್ರಿಪೇರ್ ಆಗ್ತಾರೆ, ಆದ್ರೆ ನಮ್ಮಲ್ಲಿ ಅಷ್ಟೊಂದು ಇನ್ನೂ ತಿಳುವಳಿಕೆ ಬಂದಿಲ್ಲ. ಹಾಗಾಗಿ ಗರ್ಭಿಣಿ ಆದ ನಂತರ ಆದ್ರೂ ನಾವು ಎಲ್ಲ ಆಹಾರಗಳನ್ನು ಸೇವನೆ ಮಾಡೋ ಸೊಪ್ಪು ಸದೆಗಳನ್ನ ಹೆಚ್ಚಿಗೆ ತಿಂತಕ್ಕಂತ ಒಂದು ಅಭ್ಯಾಸನ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಗರ್ಭಿಣಿ ಇದ್ದಾಗ ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಮೂಢನಂಬಿಕೆ ಸಹ ಇಲ್ಲಿದೆ. ಏನು ಅಂತ ನಾವು ನೋಡೋದಾದ್ರೆ, ಈಗ ಗರ್ಭಿಣಿ ಆದಾಗ ತಾಯಿಗೆ ಐರನ್ ಫಾಲಿಕ್ ಆಸಿಡ್ ಮಾತ್ರೆನ ಕೊಡ್ತಾರೆ. ಈ ಐರನ್ ಫಾಲಿಕ್ ಆಸಿಡ್ ನಮ್ಗೆ ಆಹಾರದಲ್ಲೇ ಇರುತ್ತೆ, ಅದು ನಾವು ಆಹಾರ ತಿಂತ ಇಲ್ಲ ಅಂತೇಳಿ ಸಪ್ಲಿಮೆಂಟ್ಸ್ ರೂಪದಲ್ಲಿ ಮಾತ್ರೆ ರೂಪದಲ್ಲಿ ಕೊಡ್ತಾರೆ. ಮತ್ತೆ ಕ್ಯಾಲ್ಸಿಯಂ 3 ತಿಂಗಳಾದ್ಮೇಲೆ ಮತ್ತೆ ಕ್ಯಾಲ್ಸಿಯಮ್ಮು ಅದೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೈದ್ಯರು. ಎಲ್ಲಾ PHCಗಳಲ್ಲೂ ಕೊಡ್ತಾರೆ, ಎಲ್ಲಾ ಕಡೆನೂ ಈ ಮಾತ್ರೆನ ಪ್ರೈವೇಟ್ ಹಾಸ್ಪಿಟಲಲ್ಲೂ ಕೊಡ್ತಾರೆ ಕಂಪಲ್ಸರಿ. ಆದ್ರೆ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ, ತಗೊಂಡ್ ಬರ್ತಾರೆ, ಅದನ್ನ ತಗೊಂಡ್ ಬಂದು ತಗೊಳ್ಳೋದಿಲ್ಲ. ಯಾಕೆ ಅಂತ ನಾನು ಪ್ರತಿ ಒಂದು ಹಳ್ಳಿಗೆ ಹೋದಾಗ ಕೇಳಿದಾಗ ಏನು ಅವ್ರ ಉತ್ತರ ಏನು ಅಂತಂದ್ರೆ, ಮನೆಗೆ ತಗೊಂಡು ಹೋಗ್ತೀವಿ, ಮನೇಲಿ ಅಜ್ಜಿ ಇದಾರೆ ಅಥವಾ ಅಮ್ಮ ಇದಾರೆ ಅತ್ತೆ ಇದಾರೆ, ಅವ್ರೇನ್ ಹೇಳಿದ್ರು ನೀನು ಅದ್ ಮಾತ್ರೆ ತಗೋಬೇಡ, ತಗೊಂಡ್ರೆ ಆ ಮಗು ದೊಡ್ಡದಾಗುತ್ತೆ, ದೊಡ್ಡದಾದ್ರೆ ನಿಮ್ಗೆ ಅದು ಡೆಲಿವರಿ ನಾರ್ಮಲ್ ಆಗಲ್ಲ. ಸೊ ಇದು ಒಂದು ಅತಿ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಈ ಮೂಢನಂಬಿಕೆನ ನಮ್ಮಿಂದ ಹೊರಗೆ ಹಾಕ್ಬೇಕು. ಸೊ ಮಗು ಆರೋಗ್ಯವಂತವಾಗಿದ್ರೆ ನಮಗೆ ಇನ್ನೂ ಒಳ್ಳೆಯದು, ಹೆಚ್ಚಿನ ತೂಕ ಇದ್ರೆ ಇನ್ನೂ ಒಳ್ಳೆಯದು. 2.5-3 kg ನಾರ್ಮಲ್ ತೂಕ ಅಂತೀವಿ, ಅದಕ್ಕಿಂತ ಹೆಚ್ಚು 4 kg ವರ್ಗು ಇರಬಹುದು ಮಗು. 4 kg ಇದ್ರೂ ಸಹ ನಾರ್ಮಲ್ ಡೆಲಿವರಿ ಆಗಕ್ ಸಾಧ್ಯ. ಸಿಸರಿನ್ ಆಗಿದೆ ಅಂದ ತಕ್ಷಣ ಅದು ಮಾತ್ರೆ ತಗೊಂಡಿದ್ದಕ್ಕೆ ಅನ್ನೋ ಒಂದು ಪರಿಕಲ್ಪನೆ ಇರಬಾರದು ಅಂತೇಳಿ, ಆ ಮಾತ್ರೆ ತಗೊಳದೆ ಹೋದ್ರೆ ಏನಾಗುತ್ತೆ, ಫಾಲಿಕ್ ಆಸಿಡ್ ಅನ್ನೋ ಒಂದು ಮಾತ್ರೆ, ಫೊಲೇಟ್ ಅನ್ನೋ ಒಂದು ನ್ಯೂಟ್ರಿಯಂಟ್ ಅದು, ಆ ನ್ಯೂಟ್ರಿಯಂಟ್ ಸೊಪ್ಪುಗಳಲ್ಲಿರುತ್ತೆ, ಅದ್ ತಗೊಂಡಿಲ್ಲ ಅಂತಂದಾಗ ಏನಾಗತ್ತೆ ಅಂತಂದ್ರೆ, ಆಹಾರದಲ್ಲೂ ತಗೊಳ್ತಾ ಇಲ್ಲ ಅವಳು, ಮಾತ್ರೆನೂ ತಗೊಂಡಿಲ್ಲ ಅಂತಂದಾಗ ಆ ಮಗುವಿನ ಬೆನ್ನು ಹುರಿ ಅಂತ ಏನ್ ಹೇಳ್ತೀವಿ ಅದು ಬೆಳೆಯೋದಿಲ್ಲ. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ, ಬೆನ್ನು ಹುರಿ ಮತ್ತು ಮೆದುಳು ಬೆಳೆಯೋದೇ ಇಲ್ಲ ಮಗುವಿಂದ, 5 ತಿಂಗಳ ನಂತರ ಮಗುವನ್ನ ಹೊರಗೆ ತೆಗೀಲಾಗುತ್ತೆ. ಸೊ ಈ ರೀತಿ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ತೊಂದರೆ ಇದು. ಸೊ ಮಗು ಸತ್ತು ಹುಟ್ಟಿತು ಅಂತ ಹೇಳ್ತಾರೆ, ಅಥವಾ ಕಡಿಮೆ ತೂಕದ ಮಗು ಹುಟ್ಟಿತು, ಅಥವಾ ಮಗುನ ತೆಗೆದ್ಬಿಟ್ರು, ಇದೆಲ್ಲ ತೊಂದರೆಗಳು ಯಾಕೆ ಬರ್ತಾ ಇದೆ, ನಮ್ಮ ಪೌಷ್ಟಿಕಾಂಶ ನಮ್ಮ ಆಹಾರದಲ್ಲಿ ಇಲ್ಲ, ಮತ್ತು ಈ ಏನು ನಾವು ಸಪ್ಲಿಮೆಂಟ್ಸನ್ನು ಕೊಡ್ತಾ ಇರ್ತಾರೆ ಆ ಸಪ್ಲಿಮೆಂಟ್ಸ್ನೂ ಸರಿಯಾಗಿ ತಗೊಳ್ತಾ ಇಲ್ಲ, ಹಾಗಾಗಿ ಈ ತೊಂದರೆ ಬರುತ್ತೆ. ಹಾಗೆ ನಂತರ ನಾವು ಬಾಣಂತಿ ಬಂದಾಗ ಸಹ ಅವಳಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಅವಳು ಹೆಚ್ಚಿಗೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರಗಳು, ಕಬ್ಬಿಣಾಂಶ ಇರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ. ಇನ್ ಕೇಸ್ ಆ ತಾಯಿ ಸೇವನೆ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಹಾಲಂತೂ ಉತ್ಪಾದನೆ ಆಗಲೇಬೇಕಲ್ಲ, ಅವಳ ದೇಹದಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂನ ಬಳಸ್ಬಿಟ್ಟು ದೇಹ ಹಾಲನ್ನು ಉತ್ಪತ್ತಿ ಮಾಡುತ್ತೆ, ಆವಾಗ ಅವಳಿಗೆ ಕೊರತೆ ಆಗುತ್ತೆ. ಈಗ ನಾವು ಸರ್ವೇ ಸಾಮಾನ್ಯವಾಗಿ 40 ವರ್ಷದ ನಂತರ ಅಥವಾ ಋತು ಬಂದ ಆದ ನಂತರ ಹೆಣ್ಮಕ್ಳಲ್ಲಿ ಮೊಣಕಾಲು ನೋವು ಅದೆಲ್ಲ ಸಾಮಾನ್ಯವಾಗಿ ಕಂಡುಬರುತ್ತೆ. ಯಾಕೆ ಅಂತಂದ್ರೆ ಆ ತಾಯಿ ಗರ್ಭಿಣಿ ಇದ್ದಾಗ ಅಥವಾ ಬಾಣಂತಿ ಇದ್ದಾಗ ಕ್ಯಾಲ್ಸಿಯಂನ ಸರಿಯಾಗಿ ಸೇವನೆ ಮಾಡದೇ ಇರತಕ್ಕಂಥ ರೀಸನ್ ಅನ್ನು ನಾವು ತಗೋಬಹುದು. ಸೊ ಹಾಗಾಗಿ ಇಲ್ಲಿ ಬರೀ ನಾವು ಇವರನ್ನಷ್ಟೇ ಅಲ್ಲ, ವಲ್ನರೇಬಲ್ ಗ್ರೂಪ್ ಅಲ್ಲದೇನೆ ಸಹ ಪ್ರತಿಯೊಬ್ಬರು ಆರೋಗ್ಯವಂತವಾಗಿರ್ಬೇಕು ಅಂತಂದ್ರೆ ನಾ ಹೇಳಿರ್ತಕ್ಕಂಥದ್ದು ಏನು, ನಮ್ಮ ತಟ್ಟೆಯಲ್ಲಿ 5 ಬಣ್ಣ ಇರಬೇಕು, ಕಾಳುಗಳಿಗೆ ಹೆಚ್ಚಿನ ಬೇಳೆಕಾಳುಗಳಿಗೆ ಹೆಚ್ಚಿನ ಒಂದು ಗಮನ ಕೊಡಬೇಕು, ನಮ್ಮ ತಟ್ಟೆಯಲ್ಲಿ ಇರೋ ತರ ನೋಡ್ಕೋಬೇಕು. ಹಾಗೆ ತರಕಾರಿ, ಹಣ್ಣು ತರಕಾರಿ ದಿನಕ್ಕೆ 1 ಹಣ್ಣನ್ನ ನಾವು ಕಂಪಲ್ಸರಿ ಆಗಿ ಸೇವನೆ, ಯಾವುದೇ ಹಣ್ಣು ಇರಬಹುದು ಆ ಸಂದರ್ಭಕ್ಕೆ, ಒಂದು ಆ ಸೀಸನ್ ಅಲ್ಲಿ ಸಿಗ್ತದೆ ಎಲ್ಲವನ್ನೂ ಆಸ್ವಾದಿಸಬೇಕು, ಎಲ್ಲವನ್ನೂ ಆಸ್ವಾದಿಸಬೇಕು. ಮತ್ತೆ ನಾವು ಎಲ್ಲೋ ದೂರದಿಂದ ಮೈಲ್ಸ್ ಇಂದ ಬರ್ತಕ್ಕಂತ ಹಣ್ಣು ಬೇಡ ನಮಗೆ. ನಮ್ಮ ಊರಲ್ಲಿ ನಮ್ಮ ರೈತರು ಬೆಳೀತಕ್ಕಂತ ಹಣ್ಣನ್ನ ನಾವು ಸೇವನೆ ಮಾಡಿದಾಗ ಯಾವುದೇ ಇರ್ಬೋದು, ಬಾಳೆಹಣ್ಣಂತೂ ಸಿಗುತ್ತೆ, ಸಪೋಟ ಸಿಗುತ್ತೆ, ಗಾವ ಸಿಗುತ್ತೆ. ಸೊ ಯಾವ ಹಣ್ಣು ನಮ್ಮಲ್ಲಿ ಸಿಗುತ್ತೆ ಆ ಹಣ್ಣನ್ನ ದಿನಕ್ಕೆ 1 ಹಣ್ಣು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಸೊ ಹಾಗೆ ಪ್ರೋಟೀನ್ ಸೇವನೆ, ಹಾಲು, ಮೊಸರು, ಮೊಸರಿನ ಮಜ್ಜಿಗೆನ ಸೇವನೆ, ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ ಅವುಗಳಿರುತ್ತೆ, ಹಾಗಾಗಿ ಅವುಗಳ ಸೇವನೆ ಮಾಡೋದು. ಇಷ್ಟು ನಾವು ಗಮನದಲ್ಲಿ ಇರಿಸಿಕೊಂಡು ಮತ್ತೆ ಏನು ಜಂಕ್ ಫುಡ್ಸ್ ಅಂತ ನಾವು ಕೆಟಗರಿ ಮಾಡಿದ್ವಿ ಆ ಫುಡ್ಸ್ನ ಸೇವನೆ ಅತೀ ಕಡಿಮೆ ಮಾಡಿದಾಗ ನಾವು ಆರೋಗ್ಯವಂತವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆದು ಮೇಡಮ್, ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಒಳ್ಳೆ ಆಹಾರ ಬಹಳ ಮಹತ್ವದ್ದು ಎಂಬಂತಹ ಒಂದು ವಿಚಾರವನ್ನ ಸವಿಸ್ತಾರವಾಗಿ ಹೇಳಿದ್ರಿ. ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಪ್ರದೇಶದಲ್ಲಿ ಮಹಿಳೆಯರಾಗಿರ್ಬೋದು, ತಾವು ಹೇಳದಂಗೆ ಹಾಲೆಣಿಸುವಂತ ತಾಯಿಯರಂದರಾಗಿರ್ಬೋದು, ಅಥವಾ ಕಿಶೋರಾವಸ್ಥೆಯಲ್ಲಿರುವಂತಹ ಒಂದು ಮಹಿಳೆಯರಾಗಿರ್ಬೋದು, ವೈಯಕ್ತಿಕ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕು ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೇಗೆ ಒಂದು ಒಳ್ಳೆಯ ಆಹಾರವನ್ನ ನಮ್ಮ ಮಹಿಳೆಯರು ತೆಗೆದುಕೊಂಡಾಗ ಒಂದು ಸದೃಢ ಮಗು ನಮ್ಮ ಸಮಾಜಕ್ಕೆ ಲಭ್ಯ ಆಗ್ತದೆ, ಅದರ ಒಂದು ಉತ್ಪಾದನಾ ಶಕ್ತಿ ಹೆಚ್ಚಾಗ್ತದೆ, ಆದ್ದರಿಂದ ಒಳ್ಳೆಯ ಆರೋಗ್ಯವಂತ ಸಮಾಜವನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ತಾವು ಹೇಳುವಂತಹ ಒಂದು ವಿಚಾರಗಳನ್ನ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು ಅಥವಾ ದುಡಿಯುವ ಜನರಾಗಿರ್ಬೋದು, ಹಾಗೆಯೇ ನಗರ ವಾಸಿಗಳು ಕೂಡ ಸಾಕಷ್ಟು ಇತ್ತೀಚೆಗೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಒಂದು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಈ ಒಂದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ದಡೂತಿ ದೇಹದ ಒಂದು ಆಕೃತಿಯನ್ನ ಹೊಂದಿದಂತಾಗಿರ್ಬೋದು, ಜೀವನ ಶೈಲಿಯಿಂದ ಆಹಾರ ಪದ್ಧತಿಯಿಂದ ಸಾಕಷ್ಟು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ತಾವು ಹೇಳಿದಂತಹ ವಿಚಾರವನ್ನ ನಮ್ಮ ಶ್ರೋತೃ ಬಾಂಧವರು ಕೇಳಿ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಆರೋಗ್ಯಕರ ಬದುಕಿಗೆ ಪೋಷಕಾಂಶಗಳು ಈ ಕುರಿತು ಹಗರಿ ಕೃಷಿ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. हर जोखिम से निकल कर फसल आए सुरक्षित हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29.8-32.7°C ಮತ್ತು ಕನಿಷ್ಠ ಉಷ್ಣಾಂಶ 20.5-20.8°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-83% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 52-59% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ